ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಇದುವರೆಗೂ ನ್ಯೂ ಆಲ್ಗಿ ಫೋಲಿಯೋ ಸ್ಪ್ರೇ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಇನ್ನು ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042588666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಇನ್ನು ಇದೀಗ ಕೇಳೋಣ ಈರುಳ್ಳಿ ಮತ್ತು ಶೇಂಗಾ ಕೃಷಿಯ ಅನುಭವಗಳನ್ನು ಕುರಿತು ದಾವಣಗೆರೆ ಜಿಲ್ಲೆ ಯರ್ಲಕಟ್ಟೆ ಗ್ರಾಮದ ಕೃಷಿಕ ಎಸ್ಎಚ್ ಅಜ್ಜಯ್ಯ ಅವರೊಂದಿಗೆ ಸಂದರ್ಶನವನ್ನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಯರಲಕಟ್ಟೆ ಗ್ರಾಮದ ಕೃಷಿಕರಾದಂತಹ ಎಸ್ಎಚ್ ಅಜ್ಜಯ್ಯ ಅವರನ್ನ ಮಾತಾಡಿಸ್ತಾ ಇದ್ವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಶೇಂಗಾ ಹಾಗೂ ಈರುಳ್ಳಿ ಕೃಷಿಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಅಜ್ಜಯ್ಯ ಅವರೇ. ನಮಸ್ತೆ ಸರ್. ಅಜ್ಜಯ್ಯ ಅವರೇ, ಈ ಒಂದು ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ಬಾಲ್ಯ ಜೀವನ ಹೇಗೆ ಕಳೆದ್ರ? ಬಾಲ್ಯ ಜೀವನ ಅಂದ್ರೆ ವಿದ್ಯಾಭ್ಯಾಸದ ಬಗ್ಗೆ ಹೋದ್ವಿ. ವಿದ್ಯಾಭ್ಯಾಸ ಆದ್ಮೇಲೆ ನಮ್ಮ ಮನೇಲಿ ಮಾಡೋರು ಯಾರಿಲ್ಲ, ಡಿವೈಡಿಂಗ್ ಆದ್ರು. ನಮ್ಮ ತಂದೆ ತಾಯಿ ಸಾಕ್ಲದಕ್ಕೆ ನನ್ನ ಮನೆಯಲ್ಲ ಇದೆ, ಅವ್ರು ಸಾಕಿ ಅಂತ. ಈಗ ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿದ್ರಲ್ಲ, ಅಂದ್ರೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಕ್ಕೆ ನಿಮಗೆ ತೊಂದರೆ ಬಂತು? ತೊಂದರೆ ಬಂತು. ನಮ್ಮ ತಂದೆ ತಾಯಿ ಸಾಕಾರ ಇಲ್ಲದಕ್ಕೆ ನಾನು ಮನೆಯಲ್ಲ ಆದ್ ನಾನು. ಎಷ್ಟು ಜನ ನೀವು ಅಣ್ಣ ತಮ್ಮಂದಿರಿದ್ರೆ? ಅಣ್ಣ ತಮ್ಮಳು. ಒಟ್ಟಾರೆ ನಿಮ್ಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ ನಿಮಗೆ? 4 ಕಾಲು ಎಕರೆ. ಈಗ 4 ಕಾಲು ಎಕರೆ ಕೃಷಿ ಭೂಮಿ ಅಂತಂದ್ರೆ ಒಂದೇ ಕಡೆ ಬರುತ್ತಾ ಬೇರೆ ಬೇರೆ ಕಡೆ ಇದೆಯಾ? ಬೇರೆ ಬೇರೆ ಕಡೆ. ಈಗ 4 ಕಾಲು ಎಕರೆ ಜಮೀನು ಅಂದ್ರೆ ಏನು, ಕುಸುಕಿ ಭೂಮಿ ಬರುತ್ತಾ ಅಥವಾ ನೀರಾವರಿ ಬರುತ್ತಾ? ಇಲ್ಲ, ಬ್ಯಾದ್ಲ ಬರತ್ತೆ. ಈಗ ನೀರಾವರಿ ಮಾಡ್ಬೇಕಂತ ಅನಿಸ್ತಿಲ್ಲ ನಿಮಗೆ? ನೀರಾವರಿ ಮಾಡ್ಬೇಕು ಅನಿಸ್ತರೆ ಬಡತನ ಇತ್ತು ಅವತ್ತಿನ ಕಾಲದಲ್ಲಿ, ಮಾಡ್ಲಿಲ್ಲ ನಾವು. ಈಗ ಇವತ್ತು ನಿಮಗೆ ನೀರಾವರಿ ಮಾಡಕ್ ಇವತ್ತು ಆಗ್ತಾ ಇಲ್ಲ ನಿಮಗೆ? ಇವತ್ತು ಆಗ್ತಾ ಇಲ್ಲ. ಈರುಳ್ಳಿ ಮತ್ತು ಶೇಂಗಾ ಇವೆರಡೇ ಬೆಳೆಯನ್ನ ನೀವು ಯಾಕೆ ವರ್ಷ ಪ್ರತಿ ವರ್ಷ ಬೆಳಿಬೇಕನ್ನಿಸ್ತು? ಇದರಿಂದ ನಮಗೆ ಒಂದ್ ಸ್ವಲ್ಪ ಆದಾಯ ಅನ್ನೋದು ಅನುಕೂಲ ಆಯ್ತು ಮಾಡಕ್. ಈಗ ಈರುಳ್ಳಿ ನೀವು ಬೀಜ ಹಾಕ್ಬೇಕಂತ ಹೇಳಿ ರೆಡಿ ಮಾಡ್ಕೊಂಡಿರ್ತೀರಲ್ಲ ಜಮೀನ, ಅದನ್ನ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿರ್ತೀರ? ಫಸ್ಟ್ ಫ್ಲೋ ಹೊಡಿತೀವಿ, ಕಂಟಿಮೀಟರ್ ಹೊಡಿತೀವಿ, ಕುಂಟಿ ಹೊಡಿತೀವಿ, ಆಮೇಲೆ ಎಲ್ಲ ಒಂದು ಅದವಾಗಿ ತಗೊಂಡ್ಬಂದು ಸರ್ಕಾರಿ ಗೊಬ್ಬರನ್ನೆಲ್ಲ ಉಗ್ಗಿ ಕಡ್ಸಿ ಬೀಜ ಹಚ್ಚಿ ಕುಂಟಿ ಹೊಡಿತೀವಿ. ಅಂದ್ರೆ ಪುಡಿ ಎಂಡೆ ಅಂತ ಇರಬಾರ್ದಂತ? ಪೂರಾ ನಸಿ ಪುಡಿ ಅಂತ ಇರ್ಬೇಕದು. ಈಗೆಲ್ಲ ಮಾಗಿ ಉಳಿಮೆ ಅಂತಂದ್ರೆ ನೀವು ಯಾವ ಕಾಲದಲ್ಲಿ ಮಾಡಿರ್ತೀರ? ಅದು ಬೇಸಿಗೆ ಟೈಮ್ನಲ್ಲಿ ಮಾಡಿರ್ತೀವಲ್ಲ ನಾವೆಲ್ಲ. ಹಿಂಗಾರಿಯಲ್ಲಿ? ಹಿಂಗಾರಿಯಲ್ಲಿ. ಈಗ ಏನ್ ನಾವು ಬೆಳೆ ತೆಗೆದಿರ್ತೀವಲ್ರಿ, ಬೆಳೆ ತೆಗೆದ ತಕ್ಷಣಕ್ಕೆ ಅದನ್ನೆಲ್ಲ ಫ್ಲೋ ಹೊಡೆದ್ಬಿಡ್ತೀವಿ ನಾವೆಲ್ಲ. ಪ್ರತಿ ಬೇಸಿಗೆಲ್ಲ ಆತರ ಅದುವ ಮಾಡ್ಬಿಡ್ತೀವಲ್ಲ ನಾವು. ಈಗೆಲ್ಲ ನೀವು ಪ್ರತಿ ಹಿಂಗಾರಿಯಲ್ಲೇ ನೀವು ಮಾಗಿ ಉಳಿಮೆ ಮಾಡ್ತಿರಲ್ಲ, ಅಕ್ಕಡಿ ಇಂತವೆಲ್ಲ ಬೆಳೆಯಲ್ಲ ನೀವು? ಹಾಕಲ್ರಿ ನಾನು, ಯಾಕಂದ್ರೆ ಇರೋದು ಒಬ್ಬಂಟಿಗಲ್ಲ, ನನ್ನ ಕೈಲಿ ಮಾಡೋದಾಗಲದಕ್ಕಾಗಿ ನಾನು ಇಲ್ಲ ಪೂರ ಇಲ್ಲ ಶೇಂಗಾ ಇಲ್ಲ ಈರುಳ್ಳಿ. ಈಗ ಈ ವರ್ಷ ಯಾಕೆ ಎರಡು ಬೆಳೆ ಇಟ್ಟಿದ್ರ, ಶೇಂಗಾ ಮತ್ತು ಈರುಳ್ಳಿಯನ್ನು? ಯಾಕಂದ್ರೆ ನಮಗೆ ಅಕಸ್ಮಾತ್ ರೇಟ್ ಬಂತು, ಒಂದು ಒಂದು ರೇಟ್ ಬರಲಿಲ್ಲ, ಇದರಲ್ಲಿ ಆದ್ರೂ ಕೂಡಿಕೆ ಅಂತಲ್ಲ ಅನ್ನೋ ಒಂದು ಭಾವನೆಗೆ ನಾವು ಎರಡು ಬೆಳೆ ಮಾಡಿದ್ವಿ. ನಾವು ಈ ವರ್ಷ ಒಂದ್ ಸ್ವಲ್ಪ ಮನಸ್ಸು ಬದಲಾವಣೆ ಮಾಡ್ಕೊಂಡ್ವಿ. ಈರುಳ್ಳಿ ಬೀಜನ ಎಲ್ಲಿಂದ ಚಲನೆ ಮಾಡ್ತೀರ? ಅಂಗಡಿಯಲ್ಲಿ ತರ್ತೀವಿ, ಇಲ್ಲ ಊರಲ್ಲಿ ಬಂದಿರ್ತಾವಲ್ರಿ ಅದನ್ನ ತಗೊಂತೀವಿ ನಾವು. ಈಗ ಊರಲ್ಲಿ ಅಂದ್ರೆ ಮಾರಾಟಕ್ಕೆ ಬರ್ತಾರ ನಿಮ್ ಕಡೆ? ಬರ್ತಾರೆ. ಯಾರು ಬಂದು ಮಾರಾಟ ಮಾಡ್ತಾರೆ ಈರುಳ್ಳಿ ಬೀಜ? ರೈತರು ಬರ್ತಾರೆ. ಒಂದ್ ಎಕರೆಗೆ ಎಷ್ಟು ಕೆಜಿ ಬೀಜ ಚೆಲ್ತೀರ ನೀವು? 3 ಕೆಜಿ ಹಾಕ್ತೀವಿ. ಈಗ ಈರುಳ್ಳಿ ಬೀಜ ಎಲ್ಲರಿಗೂ ಚೆಲ್ಲಕ್ ಬರಲ್ಲಪ್ಪ ಅಂದ್ರೆ ನಿಮ್ಗೆ ಅದೆಲ್ಲ ಅನುಭವ ಇದೆಯಾ ಈರುಳ್ಳಿ ಬೀಜ ಚೆಲ್ಲದು? ಪ್ರತಿ ವರ್ಷ ನಾನೇ ಚೆಲ್ಕೊಳೋದು, ಇನ್ನೊಬ್ರು ಯಾರ ಕರೆಯಲ್ಲ. ಮುಂದೆ ಬೇಸಾಯ ಹೊಡಿತಿರ್ತಾರ, ಇನ್ ಚೆಲ್ತಿರ್ತೀವಿ, ಮತ್ತೊಂದು ಟೈಮ್ ಮಾಡುದು, ಮತ್ತೊಂದು ಟೈಮ್ ಹೊಡೆದ್ಬಿಡ್ತೀವಿ. ಅದಕ್ಕೆ 3 ಟೈಮ್ ಹೊಡಿತೀವಿ ಒಂದ್ ಟೈಮ್ ನಾವು ಒಂದ್ ಬೀಜ ಚೆಲ್ದೆ. ಈಗೆಲ್ಲ ಈರುಳ್ಳಿಯನ್ನ ಒಳ್ಳೆ ಉತ್ಕೃಷ್ಟವಾಗಿ ನಾವು ಇಳುವರಿ ಪಡಿಬೇಕು ಅಂತಂದ್ರೆ ಕಪ್ಪು ಮಣ್ಣಲ್ಲಿ ಚೆನ್ನಾಗ್ ಬರುತ್ತೆ ಅಂತ ಹೇಳ್ತಾರೆ, ನೀವು ಯಾವ ಮಣ್ಣಲ್ಲಿ ಬೆಳಿತೀರ? ಎರೆ ಜಮೀನಲ್ಲಿ ಬೆಳಿತೀವಿ. ಕಪ್ಪು ಮಣ್ಣು? ಕಪ್ಪು ಮಣ್ಣು. ಈಗ ಸಾಮಾನ್ಯವಾಗಿ ನೀವು ಮಳೆ ಬರ್ಲಿದ್ರು ಬೀಜ ಚೆಲ್ಕೈಬಿಡ್ತೀರ? ಚೆಲ್ಕೈಬಿಡ್ತೀವ್ರಿ, ಅದು ಮಳೆ ಬಂದಾಗ ಕೊಡ್ತಾ. ಈಗ ಬೀಜ ಚೆಲ್ಕೈ ಬಿಟ್ಟಿರ್ತೀರಿ, ಒಂದ್ ತಿಂಗಳಗಟ್ಲೆ ಮಳೆ ಬರ್ಲಿಲ್ಲ ಅಂದ್ರೆ ತಿರ್ಗ ಇನ್ನೊಂದ್ ಟೈಮ್ ಅದನ್ನ ಹರಕ್ತಿವಿ ನಾವು. ಮತ್ತೆ ಕುಂಟೆಯಾರಿಗೆ ಮತ್ತೆ ಚೆಲ್ತೀರ? ಇಲ್ಲ ಇಲ್ಲ ಇಲ್ಲ, ಅದೇ ಬೀಜ ಇರ್ತದ್ರಿ, ಮಳೆ ಬಂದಿರಲ್ಲ ಬೀಜ ಏನಾಗಿರಲ್ಲ ಅದು. ಮತ್ತೊಂದ್ಸಲ ನಾವೇನಾರ ಮತ್ತೆ ಹುಲ್ಲು ಪಲ್ಲು ಎಲ್ಲಾರು ಒಂದೊಂದು ಊಟಿದಾಗ ಅರಿ ಕೈ ಬಿಟ್ಟು ಬಿಡ್ತೀವಿ ಮತ್ತೆ ಅದು ಉಡ್ತಾ ಮಳೆ ಬಂದಾಗ ಉಡ್ತಾ. ಈಗ ಇರುವೆ ಸೋಸೋದು ಈ ತರ ಮಾಡಲ್ಲ ಬೀಜನ ಮಾಡ್ದೈತಿ ಮತ್ತೆ ಕುಂಟಿ ಹೊಡಿತೀವಲ್ರಿ ಮತ್ತೆ ಎಲ್ಲ ಹೆಚ್ಚಂದ ಕತ್ತದ. ಈಗ ನೀವು ಮೇ ತಿಂಗಳ ಚೆಲ್ಲಿ ಕೈ ಬಿಟ್ರೆ ಜೂನ್ ತಿಂಗಳ ಮಳೆ ಬಂತಂದ್ರೆ ಅವಾಗಲೂ ಹುಟ್ಟುತ್ತ ಬೆಳೆ ಅದು ಊಟತ್ತೆ ಊಟತ್ತೆ ಅದೇನು ಸಮಸ್ಯೆ ಏನಿಲ್ಲ ಅದರದ್ದು. ಮಳೆ ಬಂದಾಗ ಯಾವಾಗಾರ ಇಲ್ಲ ಅದು ಹುಡ್ತೈತಿ. ಒಟ್ ನಾವು ಮಳೆ ಬರೋದಾಗ ಅರಿಕಂತಿರ್ತೀವಿ ಅದನ್ನ ಕಳೆ ಆಗಕ್ ಬಿಡತ್ತಾ ಇಲ್ಲ ಬಿಡ್ತಾ ಇಲ್ಲ ನಾ ಬಿಡಲ್ಲ. ಚೆಲ್ಬೇಕಾದ್ರೆ ಬೋದು ಅಂತೇಳಿ ಹೊಡ್ಕೊಂತಾರೆ. ನಿಮಗೆ ಗೊತ್ತಾಗಬೇಕಲ್ಲ ಬೀಜ ಚೆಲ್ಬೇಕಂದ್ರೆ ಎಷ್ಟು ಜಾಗದಲ್ಲಿ ಚೆಲ್ಲಿದ್ವಿ ಯಾವ ಜಾಗದಲ್ಲಿ ಚೆಲ್ಲಿಲ್ಲ ಅಂತೇಳಿ ಯಾವ ತರ ನಾವು ಗುರ್ತು ಮಾಡಿ ಕೇಳ್ತೀರಿ. ಗುರ್ತ್ ಏನ್ ಹೇಳ್ರಿ, ಮುಂದೆ ಬ್ಯಾಸ ಹೋಗ್ತಿರ್ತತ ಅಲ್ಲ ಆ ಕುಂಟಿ ತೆರಿರ್ತತಲ್ರಿ, ಆ ಕುಂಟಿ ತೆರೆ ಮೇಲೆ ಹೋಗ್ತಿರ್ತೀನಿ ನಾನು. ಹೋಗ್ತಿದ್ರೆ ನಾನು ಹೋಗ್ತಿರ್ತೀನಿ, ಅದ್ ಬರ್ತಿದ್ರೆ ನಾನು ಬರ್ತಿರ್ತೀನಿ. ಈಗ ವಸ್ತು ಕುಂಟೆ ಹೊಡೆದ್ಮೇಲೆ ಚೆಲ್ಬೇಕಂದ್ರೆ ಆಗಲ್ಲ ಅದು. ಆಗಲ್ಲ ಆಗಲ್ರಿ, ಯಾಕಂದ್ರೆ ನಮ್ಗೆ ಗುರ್ತ ಅನ್ನೋಕಂದ್ ಬೇಕಲ್ಲ ನಮಗೆ ಅಷ್ಟೇ. ಅದಕ್ಕೋಸ್ಕರ ನಾವು ಬ್ಯಾಸದಿಂದ ಹೋಗ್ತಿರ್ತೀನಿ ನಾನು. ಅಂದ್ರೆ ಹಿಡಿತಾ ಸಿಗಲ್ಲ, ವಸ್ತು ಕುಂಟೆ ಆಗತ್ತಂಕ ನಾವು ಕುತ್ಕೊಂಡಿದ್ದು ಆಮೇಲೆ ಚೆಲ್ತನಪ್ಪ ಅಂದ್ರೆ ಅದಾಗಲ್ಲ. ಆಗಲ್ರಿ, ಹಿಂದೆ ಹೋಗ್ತಿರ್ನ ಬಂದು ಬರ್ತಾ ಇರ್ತೀನಿ ನಾನು. ತಿರ್ಗಿ ಎಲ್ಲ ಒಂದ್ ಟೈಮ್ ಆತಂದ್ರೆ ತಿರ್ಗಿ ನನ್ನ ಟೈಮ್ ಅವ್ನು ಹೇಳ್ತೀನಿ ನಾನು ಬ್ಯಾಸದನಿಗೆ, ತಮ್ಮ ಒಂದ್ಸಲ ಕಡಿದಿ ಕೊಡಿ ಆಮೇಲೆ ಸಾಫ್ ಮಾಡಿಬಿಡಿ ಅಲ್ವಲ್ಲನ್ನೆಲ್ಲ. ಬೀಜ ಚೆಲ್ಲಿದ ಮೇಲೆ ಎರಡ್ ಟೈಮ್ ಹೊಡಿಬೇಕು ನಾವು, ಒಂದ್ಸಲ ಕಡಿದು ಹೊಡಿಬೇಕು ಒಂದ್ಸಲ ತಳವರ್ತ ಹೊಡಿಬೇಕು. ಈಗ ಕಡಿದು ಹೊಡಿಬೇಕಂತಂದ್ರೆ ಕುಂಟೆ ಆಯ್ಸ್ಬೇಕು, ಸ್ವಲ್ಪ ಬಿಟ್ಕೊಂಡು ಹೊಡಿಬೇಕು. ಬೀಜ ಒಳಕ್ ಹೋಗ್ಬೇಕಲ್ರಿ ಅದು, ಬೀಜ ಒಳಕ್ ಹೋದ್ಮೇಲೆ ಮುಂದೆ ಹುಟ್ಟಕ್ ಸಮಸ್ಯೆ ಇರಲ್ಲ ನಮಗೆ. ಆಮೇಲೆ ಕಡಿದು ಹೊಡೆದ್ಮೇಲೆ ಇನ್ನೊಂದ್ ಟೈಮ್ ತಳಪರ್ತ ಹೊಡೆದು ಬಿಡ್ಬೇಕು, ಅಲ್ಲಿ ಲೆವೆಲ್ ಹಾಕತ್ತದ. ಈಗ ಕುಂಟೆ ಕಟ್ಕೊಂಡ್ ಹೊಡೆದ್ರಿ ಅಲ್ಲಿ ದಿಂಡಷ್ಟೇನೆ ಅದು ಸಾವಿರ್ಬೇಕು ಭೂಮಿಗೆ, ಸಾವಿರ್ಬೇಕು ಅಷ್ಟೇ. ಮಣ್ಣನ್ನು ಸಾಫ್ ಆಗುತ್ತೆ, ಸಾಫ್ ಆಗುತ್ತೆ. ಈಗ ಬಹಳ ಚಿಕ್ಕ ಇರ್ತಾವಲ್ಲ ಬೀಜ, ಇಡ್ತಾ ಸಿಗಲ್ಲ, ಅದಕ್ಕೆ ಏನಾದ್ರೂ ಗೊಬ್ಬರ ಮಿಕ್ಸ್ ಮಾಡ್ಕೊಳ್ತೀರಾ? ಇಲ್ಲ ರೀ, ಇದೇನ ಇದಾವಲ್ಲ ಈ ಕೈಗಳಿಗೆಲ್ಲ ಕೈ ಬಿಡ್ತಾ ಇರ್ತ ನಾನು. ಹಿಂಗೆ ಒಟ್ಟು ಬೆರಳು ಆಕ್ಷನ್ ಮಾಡ್ತಾನೆ ಇರಕಲ್ಲ. ಈಗ ಗೊಬ್ಬರ ಅಂತಂದ್ರೆ ಯಾವ ಚೆಲ್ತೀರಾ ನೀವು? ರಾಸಾಯನಿಕ ಗೊಬ್ಬರ ಕೊಡ್ತೀವಿ ಅಂತ. ರಾಸಾಯನಿಕ ಗೊಬ್ಬರ ಯಾವಾಗಂದ್ರೆ ಬೀಜ ಚೆಲ್ಲಕ್ಕಿಂತ ಮುಂಚಿತಾಗ ಎಲ್ಲ ಒಗದು ಬಿಡ್ತೀವ್ರಿ, ಎಲ್ಲ ಹೊಲಕ್ಕೆಲ್ಲ ಹೋಗುದು. ಮುಂದೆ ಬ್ಯಾಸ ಹೋದಂಗ್ಲಿ ಹಿಂದೆ ಬೀಜ ಚೆಲ್ಕೊಂತ ಹೋಗ್ತಿರ್ತೀನಿ. ಈಗ ಯಾವ ರಾಸಾಯನಿಕ ಗೊಬ್ಬರ ಹೆಚ್ಚಾಗಿ ನೀವೆಲ್ಲ ಈರುಳ್ಳಿ ಬೆಳೆ ಕೊಡ್ತೀರಾ? ಡಿ ಎ ಪಿ ಕೊಡ್ತಿರ್ತೀನಿ. ಈಗ ಜಿಪ್ಸಮ್ ಇಂಥವೆಲ್ಲ ಕೊಡಲ್ಲ, ನೆಲ ಮೃದು ಬರುತ್ತೆ. ಬರ್ತೈತಿ, ನಾನು ಯಾವಾಗ್ಲೂ ಕೊಟ್ಟಲ್ಲ, ಯಾಕಂದ್ರೆ ಕುರಿ ಗೊಬ್ಬರ ತರಿಸ್ತೀನಿ ಪ್ರತಿ ವರ್ಷನು ಕುರಿ ತರಿಸ್ತೀನಿ ನಾನು. ಒಂದು ವರ್ಷದಲ್ಲಿ ಕಡಿಮೆ ಅಂದ್ರೆ 40,000 ರೂಪಾಯಿ ನಾನು ಬಂಡವಾಳ ಹಾಕ್ನಾಗುತ್ತೆ, 4 ಕಾಲಿಕರಿ. ಅಷ್ಟು ಕುರಿ ತರಿಸ್ತೀನಿ, ಅಷ್ಟು ಇಳುವರಿ ಬರ್ತದೆ ನನಗೆ. ಈಗ ಕೊಟ್ಟಿಗೆ ಗೊಬ್ಬರ ಇಂಥದ್ ಕೊಡಲ್ಲ, ಕುರಿ ಮಂಜೆನೆ ಜಾಸ್ತಿ ತರಿಸ್ತೀನಿ ನಾನು. ಬರೀ ಕುರಿ ಗೊಬ್ಬರನ ತರಿಸೋದು. ಕೊಟ್ಟಿಗೆ ಗೊಬ್ಬರ ಅಂದ್ರೆ ನಾನು ದನ ಕಟ್ಟಿರಲ್ಲ, ಆದ್ರಿಂದ ನಾನು ಏನ್ ಮಾಡ್ತೇನೆ ಅಂದ್ರೆ ಬಂದಿರ್ತಾವ್ ಕುರಿಗಳು, ಅದೇ ಕುರಿನ ತರಿಸ್ಬಿಡ್ತೀನಿ ನಾನು ಪ್ರತಿ ವರ್ಷ. ಅಷ್ಟೇ ನಾನು ಮಾಡ್ತಾ ಇರೋದು. ಈಗ ಕುರಿ ಮಂದಿ ಅಂತಂದ್ರೆ ಸಾಮಾನ್ಯ ಬೇಸಿಗೆಯಲ್ಲೇ ಬರೋದವ್ರು? ಹೌದು, ಬೇಸಿಗೆಯಲ್ಲೇ ಬರೋದು. ಯಾವ ಕಡೆಯಿಂದ ಬರ್ತಾರೆ ಕುರಿ ಹೊಡ್ಕೊಂಡೆಲ್ಲ ಇಲ್ಲಿ? ಸೊಕ್ಕೆ, ತೂಲಹಳ್ಳಿ, ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಬರ್ತಾವ. ನಾನು ಯಾವ ಬಂದ್ರು ಬಿಡಲ್ಲ. ನಾನು ಒನ್ ಟೈಮ್ ಇಲ್ಲಿ ಇದ್ರ ಬಂದದ್ದು, ಬಡ್ಲಡಿಕೆ ದನಗಳು ಬಂದದ್ದು, 400 ದನ ಬಂದದ್ದು. ಪ್ರತಿ ದಿವಸ 800 ರೂಪಾಯಿ 8 ಚೇರ್ ಕಾಳು ಕೊಟ್ಟಿದ್ದೆ ನಾನು. ಅವ್ರು ಒಂದು ತಿಂಗಳ ಮೇಲೆ 16 ದಿವಸ ತರಿಬೋದ್ರು ಅವ್ರು. ಹಂಗೆ ಬಹಳ ಚೆನ್ನಾಗಿ ಬೆಳೆದ್ ನಾನು ಒಳ್ಳೆ. ಈಗ ಕುರಿ ಅಂತಂದ್ರೆ ಸುಮಾರು 500,000 ಇರ್ತಾವ? ಇಲ್ಲ, ಅಷ್ಟೊಂದು ಇರಲ್ರಿ, 200-300. ಈಗ ಪ್ರತಿದಿನ ಅವ್ರಿಗೆ ಎಷ್ಟು ಕೊಡ್ಬೇಕಾಗುತ್ತೆ ದುಡ್ಡು ಕಾಳು ಇಂಥವೆಲ್ಲ? ನಮ್ಮ ವೈಯಕ್ತಿಕ ಅದು. ಈಗ ನನಗೆ ನಿನಗೆ ಚೆನ್ನಾಗಿತ್ತಾ ಕಡಿಮೆ ಕೊಡ್ತಾರೆ. ಇಲ್ರಿ, ನನ್ಗೆ ಆಗೋದಿಲ್ಲ ಅಂದಾಗ 400 ಕೊಡ್ದಾಗ 500 ಕೊಡ್ತೀನಿ. ಪ್ರತಿ ಭಾನುವಾರ ಅವ್ರು ಖುಷಿ ಕೊಡ್ತೀನಿ ನಾನು. ಹಂಗೇನಿಲ್ಲ, ಖುಷಿಗೆ ಅಂತಂದ್ರೆ ಎಕ್ಸ್ಟ್ರಾ ದುಡ್ಡು, ಎಕ್ಸ್ಟ್ರಾ ದುಡ್ಡು ಅದು. ಈಗ ಬೇಸಿಗೆಯಲ್ಲೆಲ್ಲ ಬರ್ತಾರಲ್ಲ ನಿಮ್ ಜಮೀನ್ ಹತ್ರ ಕುರಿ ಮಂದಿ ತರಿದಾಗ, ಅವ್ರ ನೀರ್ ವ್ಯವಸ್ಥೆ ಬೇಕಾಗುತ್ತೆ. ನೀರು ಅದೆಲ್ಲ ಹೆಂಗ್ ಮಾಡ್ತೀರಾ? ನೀರ್ ವ್ಯವಸ್ಥೆ ಪಕ್ಕದಲ್ಲಿ ಪಂಪ್ ಸೆಟ್ ಕೊಡಿರ್ತಾವಲ್ರಿ, ಪಂಪ್ ಸೆಟ್ ಅವ್ರು ತಂದ್ಕಂತಾರೆ. ನಾನೇನ್ ದುಡ್ಡು ಎಷ್ಟು ಕೊಡ್ಬೇಕು ಅಷ್ಟೇ ಕೊಡೋದು, ನಾನು ಬಾಕಿ ಕೆಲಸ ಅವ್ರಿಗೆ ಮಾಡ್ಕೊಡಲ್ಲ ನಾನು. ಅಲ್ಲ, ಕುರಿಗೆ ನೀರ್ ಕುಡಿಯಕ್ ಬೇಕು. ಕುರಿ ನೀರ್ ಕುಡಿಯೋದನ್ನ ಪಕ್ಕದಲ್ಲಿ ಪಂಪ್ ಸೆಟ್ನ ಕೇಳಿದಿರ್ತೀವಿ ನಾವಲ್ಲ, ಕೇಳಿ ಕುರಿ ನೀರ್ ಕೊಡ್ರಂತ ಕೊಡ್ತಾರೆ. ನಮ್ಮೂರಲ್ಲಿ ಯಾರು ಇಲ್ಲ ನಲ್ಲ, ಪ್ರತಿಯೊಬ್ರು ಕೊಡ್ತಾರೆ ಅಲ್ಲಿ. ಈಗ ಬಾಯಿಲ್ ದನ ಕರುಗಳಿಗೆ ನೀರು ಕೊಟ್ರೆ ಅವ್ರಿಗೇನೋ ಒಂಥರ ಪುಣ್ಯ ಬರುತ್ತೆ. ಪುಣ್ಯವು ಒಂದ್ ಸಹಕಾರ ಅನ್ನೋದು ನಮ್ಮೂರಲ್ಲಿ ಐತ್ರಿ, ಅದೇನು ಸಮಸ್ಯೆ ಏನಿಲ್ಲ. ಒಬ್ರಿಗೊಬ್ರು ಸಹಕಾರ ಮನೋಭಾವ ಇದೆ ಇದೆ ಇದೆ ಅದು ಯಾವಾಗ್ಲೂ ಐತಿ. ನಮ್ಮ ಊರು ಹುಟ್ಟಿದ ಕೆಲವು ನಮ್ಮ ಅನುಭವದಲ್ಲಿ ನಾವು ನೋಡಿದ್ದು, ನಮ್ಮ ಯಜಮಾನರು ಕೂಡ ಈ ರೀತಿ ಹೇಳಾರು. ನಮ್ಮೂರಲ್ಲಿ ಸಹಕಾರ ಇದ್ದಂಗ ಬೇರೆ ಊರಾಗ ಇಲ್ಲ. ಪಕ್ಕದ ಹಳ್ಳಿಗಳಿಗೆ ಲೇಬರ್ಗಳಿಗೆ ಊಟ ಕೊಡಲ್ಲ. ನಮ್ಮೂರಲ್ಲಿ ಪ್ರತಿಯೊಬ್ಬರಿಗೆ 50 ಜನ ಹೋದ್ರು ಊಟ ಕೊಡ್ತೀವಿ ನಾವು ಹೊಲಗಳಕ್ಕೆ. ಅದರಿಂದ ನಮ್ಮೂರು ಒಂದು ಸಹಕಾರ ಅನ್ನೋದೊಂದು ಐತಿ ನಮ್ಗೆಲ್ಲ. ಈಗ ಎಷ್ಟೇ ಕೂಲಿ ಕೊಟ್ಟರೋದು ಲೆಕ್ಕಕ್ಕೆ ಬರಲ್ಲ, ಅನ್ನ ಕೊಡ್ಬೇಕಲ್ವ? ನಾನು ಅದನ್ನ ಹೇಳ್ತೀನಲ್ರಿ, ನಮ್ಮೂರಲ್ಲಿ ಅನ್ನ ಕೊಟ್ಟಂಗ ಬೇರೆ ಊರಲ್ಲಿ ಕೊಡಲ್ಲ. ಎಂತ ಕಡು ಬಡವಾದ ಲೇಬರ್ ಊಟ ಕೊಡ್ತಾನೆ ಅಲ್ಲಿ. ಈಗ ಈರುಳ್ಳಿ ಬೀಜ ಎಲ್ಲ ಚೆಲ್ತ್ರಿ, ಮಳೆ ಬಂದಾಗ ಅದೆಲ್ಲ ಮೊಳಕೆ ಬರುತ್ತೆ ಅಂದ್ರೆ, ಮೊಳಕೆ ಬರೋದಕ್ಕಿಂತ ಮುಂಚಿತವಾಗಿ ಏನಾದ್ರು ಅಥವಾ ಮೊಳಕೆ ಸಂಪೂರ್ಣ ಹುಟ್ಟಿ ಮೇಲೆ ಏನಾದ್ರೂ ಕಳೆನಾಶಕ ಹೊಡಿತೀರ? ನಾನು ಯಾವತ್ತು ಹೊಡೆದಲ್ರಿ, ಅದನ್ನ ಲೇಬರ್ನಿಕೆ ಕಳೆ ತೆಗಿಸಿನಿ. ಯಾಕೆ ಕಳೆನಾಶಕ ಯಾಕೆ ಹೊಡಿಬಾರ್ದು ಅಂತೀರ? ಲೇಬರ್ ಸಿಗೋದ್ರಿಂದ ನಾನು ಕಳೆನಾಶಕ ಹೊಡೆಯಲ್ಲ. ಈಗ ನಿಮ್ದು ಒಂದು ಉತ್ತಮವಾದ ಒಂದು ಕೃಷಿ ಪದ್ಧತಿ ಅನ್ಬಹುದು, ಯಾಕಂದ್ರೆ ಕಳೆನಾಶಕ ಹೆಚ್ಚೆಚ್ಚು ಸಿಂಪಡಣೆ ಮಾಡಿದ್ರೆ ನಮ್ಮ ಭೂಮಿನೇ ಹಾಳು ಮಾಡಿದಂಗಾಗುತ್ತೆ ನಾವಲ್ವಾ? ಫಲವತ್ತತೆ ಇರಲ್ಲ ಅದು. ನಾವ್ ಏನ್ ಕುರಿ ತರಿಸ್ತೀವಿ ಅಂದ್ರೂ 2 ವರ್ಷ ನಾವು ಕಳೆನಾಶಕ ಹೊಡೆದ್ರೆ ನಾವ್ ಮಾಡ್ತಕ್ಕಂಥದ್ದು ವೇಸ್ಟ್ ಆಗುತ್ತೆ ಅಂತ ನಾನು ಯಾವತ್ತೂ ನಾನು ಹೊಡೆದಲ್ಲ. ನಾನು ಮೆಕ್ಕೆಜೋಳ ಹಾಕಿರೂ ಕೂಡ ಹೊಡೆದಲ್ಲ. ನಾನು ಒಬ್ಬನಾಗ್ಲಿ ಕಳೆ ತೆಗೆದು ಬರ್ತೀನಿ ನಾನು. ನಮಗೆ ಕೂಲಿಯರ್ ಸಿಗ್ಲಿಲ್ಲಪ್ಪ, ನಾವೇ ಎಲ್ಲ ಕೈಮುಟ್ಟು ಮಾಡ್ಬೇಕು ಅನ್ಕೊಂಡು ಮಾಡಿದ್ರೆ ಇವತ್ತು ಭೂಮಿಯ ಒಂದು ಗುಣಮಟ್ಟವನ್ನು ಉಳಿಸ್ಬೋದಲ್ವಾ? ಉಳಿಸ್ಬೋದ್ರಿ, ನಮ್ಮಲ್ಲಿರ್ಬೇಕು ಫಸ್ಟ್, ನಮ್ಮಲ್ಲಿತ್ತು ಅಂದ್ರೆ ನಾವು ಉಳಿಸ್ಬೋದು. ಇಲ್ಲಪ್ಪ ನಾನು ಮನೇಲಿ ನಾನು ಮಜಾ ಮಾಡ್ಕೊಂತಿದ್ದು, ನಾನು ಲೇಬರ್ ಕಳಿಸಿ ಮಾಡ್ತೇನೆ, ಏನು ಮಾಡಕ್ಕಲ್ಲ. ಈಗ ಕೃಷಿಕ ಅಂದ್ಮೇಲೆ ಕೈಮುಟ್ಟು ಮಾಡ್ಲೇಬೇಕಪ್ಪ ಅಲ್ವಾ? ಮಾಡ್ಲೇಬೇಕ್ರಿ, ಮಾಡಿದ್ರೆ ಮನುಷ್ಯನಿಗೆ ಒಂದು ನೆಮ್ಮದಿ ಇರ್ತೈತಿ, ಒಂದು ಆರೋಗ್ಯ ಇರ್ತೈತಿ, ಒಂದ್ ಬಿಸಿಲಿನ ಕಿರಣ ಬಿದ್ದರು ನಮಗೆ ಚೆನ್ನಾಗಂತ ನನ್ನ ಭಾವನೆ ಹೇಳ್ತೈತಿ. ನಾನು ಉತ್ತಮವಾದ ಆರೋಗ್ಯ ಸಿಗುತ್ತೆ, ಆರೋಗ್ಯ ಸಿಗ್ತದೆ ಅಂತ ನಾನು ಹೇಳ್ಬೋದು. ನಾನು ಒಟ್ಟಾರೆ ನೀವು ಯಾವತ್ತು ಕಳೆನಾಶಕ ಸಿಂಪಡಣೆ ಮಾಡ್ಲಂಗೆ ಈರುಳ್ಳಿಯನ್ನು ಬೆಳಿತೀರಿ, ನೀವು ಬೆಳೆದಂತ ಈರುಳ್ಳಿಯನ್ನ ನಾವೆಲ್ಲ ಬೇರೆ ಕಡೆ ಅದನ್ನ ಉಪಯೋಗ ಮಾಡಿದಂತವರ ಒಂದು ಆರೋಗ್ಯನೂ ಚೆನ್ನಾಗಿರುತ್ತಲ್ವಾ? ಇರುತ್ತೆ. ಮನಸ್ಸು ಮಾಡಿದ್ರೆ 5 ಗಂಟೆಗೆ ಹೋಗಿ 10 ಗಂಟೆ ನಾನು ಎಷ್ಟು ಜನ ತೆಗಿಬೇಕು ಅಷ್ಟು ಕೂಲಿ ಕೆಲಸ ಮಾಡಿ ಮನೆ ಕಡೆ ಬರೋದು. ಅಲ್ಲಿಂದ ನಾನು ವೃತ್ತಿ ನಾನು ಹೋಗ್ಬಿಡ್ತೇನೆ. ನಾನು ಜಯ ಅವರೇ, ನೀವು ಇನ್ನೊಂದು ಮಾಡಬಹುದಲ್ಲ ನಿಮ್ಮ ಕೃಷಿಯಲ್ಲಿ, ಈಗ ಕಳೆನಾಶಕ ಯಾವುದು ಸಿಂಪಡಣೆ ಮಾಡಲ್ಲ, ಜೊತೆಗೆ ರಾಸಾಯನಿಕ ಗೊಬ್ಬರ ಬಿಟ್ಟು ನೀವು ಈ ಕುರಿಮಂದಿ ಏನಂತ ತರಿಸ್ತೀವಿ ಅದನ್ನ ತರಿಸಿ ಹೆಚ್ಚಿನದಾಗಿ ಇನ್ನು ಈ ದನ ಗೊಬ್ಬರ ಇದನ್ನೆಲ್ಲ ಕೊಟ್ಟು ಸಾವಯವ ಕೃಷಿಯಲ್ಲೇ ನೀವು ಈರುಳ್ಳಿ ಮತ್ತು ಶೇಂಗಾ ಬೆಳಿಬೋದಲ್ಲ? ಬೆಳಿಬೋದ್ರೆ, ಇದ ನನಗೆ ಕಸು ಹೆಚ್ಚಿಗೆ ಹಾಕತ್ತಾಳ್ರಿ, ಕುರಿ ತರಿಬಿದ್ದು ಹೆಚ್ಚಿಗೆ ಹಾಕತ್ತ, ಕೆರೆ ಮಣ್ಣು ಬೇಡ ಯಾವ್ದು ಬೇಡ ನನಗೆ. ಈಗ ಅಕಸ್ಮಾತ್ರಿ ಮಳೆ ಹೋಗ್ಯತಾಳ್ರಿ, ನಾನು ನೀರುಳ್ಳಿ ನೋಡಂಗಿಲ್ಲ ಈಗ, ಅಷ್ಟು ಸಮಸ್ಯೆ ಐತಿ ಈಗ. ಯಾಕಂದ್ರೆ ಕಾಕ್ ಹೆಚ್ಚಿಗೆ ಆಗ್ಬಿಡುದು ಭೂಮಿ ಮೇಲೆ, ಪ್ರತಿ ವರ್ಷನೂ ತರಿಸ್ತೀನಿ ನಾನು. ಅಂದ್ರೆ ದಗೆ ಜಾಸ್ತಿ, ದಗೆ ಜಾಸ್ತಿ ಆಗ್ಬಿಡತ್ತೆ ಈಗ ನನಗೆ. ಈಗ ಮಳೆ ಅರ್ಜೆಂಟ್ ಬೇಕು, ಒಂದು ಕಡಿಮೆ ಅಂದ್ರೆ 1 ಎಕರೆ ನಾನು ಇಳುವರಿ ತೆಗಿಯೋದು 100 ರಿಂದ 150 ಪ್ಯಾಕೆಟ್ ತೆಗಿತೀನಿ. ಪ್ರತಿ ವರ್ಷ ಇದೇ ಇಳುವರಿ ಬರುತ್ತೆ, ಇದೇ ಇಳುವರಿನ ಬರ್ತೈತಿ. ಈಗ ಹೆಚ್ಚು ರಾಸಾಯನಿಕ ಗೊಬ್ಬರ ಕೊಡ್ತೀರ ಏನ್ ಕಡಿಮೆ ಕೊಡ್ತೀರ? ಕಡಿಮೆ ಕೊಡ್ತೀನಿ ನಾನು. ಯಾಕಂದ್ರೆ ಇದು ಕುರಿ ಗೊಬ್ಬರ ಇರೋದ್ರಿಂದ 1 ಎಕರೆ ಒಂದೇ ಪ್ಯಾಕೆಟ್ ಕೊಡೋದು ನಾನು. ಏನ್ ಕೊಡ್ಬೇಕು ಕೊಡ್ಬೇಕು ಅಷ್ಟೇ, ಅದನ್ನ ಕೊಡ್ಲಿದ್ರು ನಡೀತದ ನಂದು, ಹಂಗೇನಿಲ್ಲ. ಈಗ ಮೇಲ್ ಗೊಬ್ಬರ ಏನ್ ಕೊಡಲ್ಲ ನೀವು? ಇಲ್ಲ ಇಲ್ಲ ಕೊಡಲ್ರಿ, ಯೂರಿಯಾ ಬಾರೆ ಏನು ಕೊಡಲ್ಲ, ನಾನು ಯಾವ್ದು ಕೊಡಲ್ಲ, ಕಳಿ ತಕ್ಕಂತ ಹೋಗ್ಬಿಟ್ರೆ ಆಗತ್ತ ನಾನು. ಅಂದ್ರೆ ಈ ವರ್ಷದ ಮಟ್ಟಿಗೆ ಈರುಳ್ಳಿ ಬೆಳೆ ಯಾವ ರೀತಿ ಇದೆ? ಚೆನ್ನಾಗೈತ್ರಿ. ಯಾಕಂದ್ರೆ ಇದೇ ರೀತಿ ಮಳೆ ಐತಿ ಅಂದ್ರೆ ಒಂದ್ ಸ್ವಲ್ಪ ತೊಂದ್ರೆ ಆಗತ್ತು, ಹಿಂದೆಲ್ಲ ಮಳೆ ಐತಿ ಅಂತಲ್ಲ. ಈ ಮಳೆ ಹೋಗಿರೋದ್ ನಮ್ಗೆ ಹಂಗ ಕಪ್ಪು ತಿರ್ಗತ್ತಂಗ ಚೆನ್ನಾಗೈತೆ ಒಳ್ಳೆ. ಈಗ ಅತಿ ಹೆಚ್ಚು ಮಳೆಗಾಲ ಆಗ್ಬಾರ್ದ ಈ ಬೆಳೆಗೆ? ಬೆಳೆ ಆಗ್ಬಾರ್ದು. ಎಲ್ಲ ಅದೇನ ತಿರುಣಿ ರೋಗ ಅಂತ ಬರ್ತತಲ್ಲ, ಆ ತಿರುಣಿ ರೋಗ ಬಂದು ಹೋಗ್ಬಿಡ್ತೈತಿ. ಇಲ್ಲಿ 3 ವರ್ಷದಿಂದ 3 ಎಕರೆಗೆ ಹಾಕಿದ್ದೆ, ಒಂದು ಗಡ್ಡಿನೂ ಮಾರಲಿಲ್ಲ ನಾನು, ಕತ್ರ ಇಲ್ಲೇ ಇಲ್ಲ, ಸರ್ವನಾಶ. ಹಂಗನ್ನ ಹಾಕಿದ ಬಂಡವಾಳ ಕೂಡ 1 ರೂಪಾಯಿ ಕಡಿ ಬರ್ಲಿಲ್ಲ ನನಗೆ, ಅಷ್ಟೊಂದು ಲಾಸ್ ಆಯ್ತು. ಲಾಸ್ ಆಯ್ತಾಯ್ತು. ಈಗ ಹೆಚ್ಚು ಮಳೆಗಾಲ ಆಗ್ಲಿಲ್ಲ, ಸಕಾಲಕ್ಕೆ ತಕ್ಕಂತ ಅಷ್ಟೇನೆ ಮಳೆ ಬಂತು ಅಂದ್ರೆ ನಿಮ್ಗೆ ಯಾವ ರೋಗನೂ ಬರಲ್ಲ? ರೋಗ ಬರಲ್ರಿ, ಅದು ಯಾವ ಕಾರಣಕ್ಕೂ ಬರಲ್ಲ. ಅದು ಅದಕ್ಕೆ ಯಾವ ಔಷಧಿನೂ ಇಲ್ಲ. ಇಲ್ಲೆಲ್ಲ ಅಂಗಡಿಗಳಿಗೆ ಹೋದ್ರೆ ಹೇಳ್ತಾರ ಅವ್ರು, ನಂದು ಈ ತರ ತಿರುಗತಿ, ಈ ತರ ತಿರುಗತಿ, ಇದು ನೋಯಿರಿ, ಇದು ನೋಯಿರಿ ಅಂತಾರ. ನಾನು ಯಾವತ್ತೂ ಔಷಧಿ ಸಿಂಪಡಿಸಿಲ್ಲ, ಆದ್ರೆ ಆಗ್ಬೋದು, ಆಗಿದ್ರು ಬಿಡ್ಬೋದು. ಅದು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಕಳೆನಾಶಕಗಳನ್ನ ಬಳಸಲ್ಲ? ಬಳಸಲ್ಲ, ಬಳಸಲ್ಲ. ಇವತ್ತಲ್ಲಿ ಎಂದೂ ಬಳಸಿಲ್ಲ ನಾನು. ಈಗೆಲ್ಲ ಈರುಳ್ಳಿ ಒಳಗಡೆ ಏನೇನು ಕೆಲಸ ಇರುತ್ತೆ ನಿಮ್ಗೆ ಹೆಚ್ಚಾಗಿ? ಏನಿಲ್ರಿ, ಕಳಿ ಒಂದು ಬಿಟ್ರೆ ಬಾಕಿ ಯಾವ್ದು ಇರಲ್ಲ. ಅನ್ನೋದು ಕುರಿ ತೋರಿಸ್ತೀವಲ್ಲ, ಅದರಿಂದ ಒಂದ್ ಸ್ವಲ್ಪ ನನಗೆ ಕಳಿ ಜಾಸ್ತಿ ಬರ್ತತಿ. ಈಗೆಲ್ಲ ಹುಲ್ ಬೀಜಗಳು ಜಾಸ್ತಿ ಬರೋದ್ರಿಂದ ನನಗೆ ಒಂದ್ ಸ್ವಲ್ಪ ಕಳಿನ ತೆಗುವಷ್ಟ ನನ್ ಬಿಟ್ರೆ ಏನಿಲ್ಲ. ನನ್ನ ಹತ್ರ ಈಗ ಹೆಚ್ಚಾಗಿ ಎಲ್ಲ ನಾಸಿಕ್ ಈರುಳ್ಳಿ ಬೀಜಗಳನ್ನ ತಂದು ಬೆಳಿತಾರ ರೈತರು, ಅಂತದ್ರಲ್ಲೂ ನೀವು ಲೋಕಲ್ ಬೆಳಿತಾ ಇದ್ರ? ಹೌದ್ರಿ, ಲೋಕಲ್ ಜಾಸ್ತಿ ಹಾಕದ್ ನಾನು. ಯಾಕೆ ಲೋಕಲ್ ಹಾಕ್ತಂದ್ರೆ ಕೆಡಕ್ ಕಡಿಮೆ ಬರ್ತದ ಅಷ್ಟು ಬಿಟ್ರೆ ಏನಲ್ಲ. ಈಗ ಮತ್ತೆ ಈರುಳ್ಳಿ ಒಳಗಡೆ ಏನಾದ್ರೂ ಮಿಶ್ರ ಬೆಳೆಯಾಗಿ ಸೊಪ್ಪು ಮೆಣಸಿನ ಗಿಡ ಇಂಥವೆಲ್ಲ ಬೆಳಿತಾರ? ಈ ಕೊತ್ತಂಬರಿ ಅದನ್ನೆಲ್ಲ ಬೆಳಿತಾರೆ? ಹಾಕ್ತೀವಿ ಹಾಕ್ತೀವಿ. ಕೊತ್ತಂಬರಿ ಮೆಣಸಿನ ಗಿಡ ಅಂದ್ರೆ ಯಾವ್ದು ಐದಲ್ಲಿ ಹಾಕ್ತೀರ? ಮೆಣಸಿನ ಗಿಡ ಯಾವ ತರ ಹಾಕ್ತೀರ? ಅದು 5 ಅಣಿ ಕುಂಟೆ ಅಂತ ಐತ್ರಿ, ಆ ದಾಯಕ್ ಹಾಕ್ತೇನೆ. ಒಂದ್ ಸ್ವಲ್ಪ ಹಾಕ್ತೀನಿ, ಇಡೀ ಬಾಲಕಲ್ಲ ಹಾಕಲ್ಲ ನಾನು. ನನ್ನ ಮನೆ ಬಾಳಿಕೆ ಎಷ್ಟು ಬೇಕೋ ಅಷ್ಟು ಹಾಕದ್ ನಾನು. ಯಾಕಂದ್ರೆ ಪಕ್ಕದಾಗ ಉಳ್ಳಾಗಡ್ಡೆ ಎಲ್ಲ ಕೆಟ್ಟ ಹೋಗುತ್ತದೆ, ಅದರಿಂದ ನಾನು ಹಾಕಲ್ಲ. ಒಂದ್ ಸೈಡ್ ಒಂದ್ 4-5 ಸಲ ಹಾಕ್ಯಂತ. ಯಾಕೆ ಮಿಶ್ರ ಬೆಳೆಯಾಗಿ ಮೆಣಸಿನ ಗಿಡ ಕೊತ್ತಂಬರಿ ಹಾಕಿದ್ರೆ ಈರುಳ್ಳಿ ಬೆಳೆ ಮೇಲೆ ಏನ್ ಪರಿಣಾಮ ಬರುತ್ತೆ? ಪರಿಣಾಮ ಯಾಕೆ ಬರ್ತದ ಅಂದ್ರೆ ಪಕ್ಕದಲ್ಲಿ ಐತಲ್ಲ ಸಾಲಿನ ಪಕ್ಕದಲ್ಲಿ ಈರುಳ್ಳಿ ಬೆಳೆ ನಾಶ ಆಗತ್ತ, ಅದರಿಂದ ನಾನು ಹಾಕಲ್ಲ. ಅದು ಸೋಲೆ ಆಗುತ್ತೆ, ಜೊತೆಗೆ ಏನಾದ್ರೂ ಮೆಣಸಿನ ಗಿಡಕ್ಕೆ ಮುಟ್ರ ಜಾಸ್ತಿ ಬರುತ್ತೆ, ಅದ್ರ ಮೇಲೆ ಪ್ರಭಾವ ಬೀರುತ್ತೆ ಅಂತ. ಬೀರೋದ್ರಿಂದ ನಾನು ಹಾಕ್ತಾ ಇಲ್ಲ. 3 ಅಲ್ಲ 4 ಸಾಲ, 1 ಸಾಲ ಕೊತ್ತಂಬರಿ. ಯಾಕಂದ್ರೆ ಇರೋದೇ ನಾವು ಇಬ್ಳರು, ಗಂಡೆ ಐತಿ, ಮಗಳು ಮದಿ ಮಾಡಿದ್ವಿ, ಮಗ ಹೋಗ್ಬಿಟ್ಟ ನೌಕರಿ. ಈಗ ಮಗನ ನೌಕರಿಗೆ ಹೋಗಿದ್ದಾನವ? ಇದು ಬೆಂಗಳೂರಾಗ ಅದಾನ. ಇರೋದಕ್ಕೆ ಕೃಷಿಗೆ ಕರ್ಕೊಳ್ಳಿಲ್ಲ ನೀವು? ಇಲ್ಲ, ಕರ್ಕೊಂತಿದ್ರೆ ಅದು ಒಂದ್ ಸ್ವಲ್ಪ ಮಗಳು ಮದಿ ಮಾಡಿ ಒಂದ್ ಸ್ವಲ್ಪ ನಮಗೆ ಒಂದ್ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಹಣಕಾಸಿನ ತೊಂದರೆ ಇರೋದ್ರಿಂದ ನಾನು ಕಳಿಸಿದೆ. ಈಗ ಹಣಕಾಸಿನ ತೊಂದರೆ ಕಡಿಮೆ ಆಗ್ತಾ ಇತ್ತು. ಈಗಲ್ಲ, ಈಗ ನೀವು ಗಟ್ಟಿ ಇದ್ರ, ಕೃಷಿ ಮಾಡ್ತಾ ಇದ್ರ, ಮುಂದೆ ಒಂದಲ್ಲ ಒಂದಿನ ಮಗ ಬರ್ಲಿ ಕೃಷಿಗೆ, ಅಲ್ಲೇ ತನಕ ನಾವು ನೋಡ್ಕೊಂಡೋಗೋಣ ಅಂತ ನಿಮ್ ಮನ್ಸಿ? ಹೌದ್ರದು, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಕರೆಸ್ತೀನಿ, ಈ ವರ್ಷ ಮುಂದೆ ಕರೆಸಿ ನೀರಾವರಿ ಮಾಡ್ಬೇಕಂತ ಒಂದು ಆಸೆ ಐತಿ, ಮಾಡ್ಬೇಕಂತ ನಮಗೆ. ಈಗ ನೀರಾವರಿ ಮಾಡಿ ಮೇಲೆ ಏನಾದ್ರೂ ಬೆಳೆ ಬೇರೆ ಬೆಳೆ ಹಾಕ್ಬೇಕಂತ ಮನಸ್ಸಿನಾಗಿದೆ? ಬೇರೆ ಬೆಳೆ ಹಾಕ್ಬೇಕಂತಲೇ ಈಗ ನಮ್ ಕಡೆಯವರೆಲ್ಲ, ನಮ್ಮ ರಿಲೇಷನ್ ಎಲ್ಲ, ಅವ್ರು ಅಡಿಕೆ ಹಾಕಿ ಹಾಕಿ ಚೆನ್ನಾಗಾಗ್ಯಾರ. ಅವ್ರು ಇದೇ ವಿಚಾರನ ಹೇಳ್ತಾರ ನನಗೆ, 1 ಎಕರೆಗೆ ಹಾಕಿಕೊಳ್ಳಪ್ಪ ನೀನು, ಸಾಕು ಅಡಿಕೆ ಹಾಕ್ಬಿಡು, 1 ಎಕರೆ 1 ಇಂಚ್ ನೀರ್ ಬಳ್ಳಿ ಡ್ರಿಪ್ ಮಾಡಿ ಕೈಬಿಟ್ಟು ಬಿಡು ನೀನು ಅಂತ ಹೇಳ್ತಾರೆ ಈಗ ಅವರೆಲ್ಲ. ಅದಕ್ಕಾಗಿನ ನಾನು ಆ ತರ ಮಾಡ್ಬೇಕಂತ ಒಂದ್ ಗುರಿ ಇಕ್ಕೇನೆ ನನಗೆ. ಈಗ ಅಡಿಕೆ ಬೆಳೆಗೆ ಹೋಗ್ಬೇಕಂತ ಅಡಿಕೆ ಬೆಳೆಗೆ ಹೋಗ್ಬೇಕಂತ ನಾನು ಇದೀನಿ. ಈಗ ನಿಮ್ಮೂರಿನಲ್ಲಿ ಸಾಕಷ್ಟು ವೀಳ್ಯದೆಲೆ ಬೆಳಿತಾರಲ್ಲ, ಈ ವೀಳ್ಯದೆಲೆ ಕೃಷಿ ಮಾಡ್ಬೇಕಂತ ಲೇ ಬಿಡಬಾರ್ದು ಬೇರೆ ಊರಾಗ ಮಗನ್ನ ತಗೊಂಬಂದೊಂದು ಇಲ್ಲಿ ಒಂದು ಉದ್ಯೋಗ ಬಳ್ಳಿ ಹಾಕಪ್ಪ ಅಂತ ಹೇಳ್ತಾರ ಅವ್ರನ್ನೆಲ್ಲ. ಈಗ ಸ್ಟಾರ್ಟ್ ಮಾಡಿದ ಅವರಲ್ಲ ನನಗೆಲ್ಲ, ನನಗೆ ಹಣಕಾಸು ತಂದಿರೋದ್ರಿಂದ ನಾನು ಕಳಿಸಿದ್ದೆ. ಈಗ ಈರುಳ್ಳಿ ಅಂತಂದ್ರೆ ಒಂದ್ ಎಕರೆ ಸುಮಾರು ಅಂದ್ರೆ 150 ಪ್ಯಾಕೆಟ್ ಗಟ್ಟಲೆ ಬೆಳಿತೀವಿ ಅಂದ್ರೆ. ಹೌದು, 100-150 ಪ್ಯಾಕೆಟ್. ಈಗ ಎಷ್ಟು ತಿಂಗಳಾಯ್ತು ಹಾಕಿ ನೀವಲ್ಲ? ಈಗ ಒಂದೂವರೆ ತಿಂಗಳಾಯ್ತಲ್ಲ. ಈಗ ಸಾಮಾನ್ಯವಾಗಿ ಕಟಾವು ಅಂತಂದ್ರೆ 3 ತಿಂಗಳು ಬೇಕಾಗುತ್ತೆ. ಅದು ಪುಟ್ ನುಂಗ್ತ ಅಂದ್ರೆ ಕೇಳ್ತೀವಿ, ಅದು ಮೇಲಿಂದ ಏನ್ ಬರ್ತೈತೆ ಅಲ್ಲಿ ಬಿಡಿಸು, ಅದು ಹೋತಂದ್ರೆ ಚಾಲು ಮಾಡ್ತೀವಿ. ರೇಟ್ ಇದ್ರೆ ಜಲ್ದಿ ಕೇಳ್ತೇವೆ, ರೇಟ್ ಎಲ್ಲ ಲೇಟ್ ಮಾಡಿ ಕೇಳ್ತೀವಿ. ಈಗ ಇನ್ನೊಂದು ನಾನು ಕೇಳಿದೆ ಏನಪ್ಪಾ ಅಂತಂದ್ರೆ, ನಿಮ್ ಭಾಗದಲ್ಲಿ ಈಗ ಇಷ್ಟೇ ತಿಂಗಳಿಗೆ ಕಟಾವು ಮಾಡ್ಬೇಕಂತ ಏನಿಲ್ಲ ಅದು, ಈಗ ರೇಟ್ ಇಲ್ಲ ಅಂತಂದ್ರೆ ಸಾಮಾನ್ಯವಾಗಿ ನೀವು ಜನವರಿ ಫೆಬ್ರವರಿ ತನಕಲ್ಲೂ ಬಿಡ್ತೀವಿ ಅಂತ ಹೇಳಿದ್ರ. ಅಂದ್ರೆ ಗಡ್ಡೆ ಹಾಳಾಗಲ್ವಾ ಅಲ್ಲೇ ತನಕ ಬಿಟ್ರೆ? ಮಳೆಗಾಲ ಹೆಚ್ಚಿಗೆ ಆದ್ರೆ ಮಾತ್ರ ಗಡ್ಡೆ ಕಟ್ತೈತ್ರಿ, ಮಳೆಗಾಲ ಹೆಚ್ಚಿಗೆ ಆಗಲಿಲ್ಲ ಅಂದ್ರೆ ಪುಟ್ ನುಕ್ಕಂತವಾಗ ಅದು ಚೆನ್ನಾಗಿರ್ತೈತಿ, ಹಂಗೇನು ಏನೋ ಸಮಸ್ಯೆ ಇರಲ್ಲ ಅದು. ಅದರಲ್ಲಿ ಈರುಳ್ಳಿ ಬೀಜ ಮೇಲೆ ಡಿಪೆಂಡ್ ಐತ್ರಿ, ಒಂದ್ ಬೀಜ ಗಡ್ಡೆ ಕಟ್ತೈತಿ, ಇನ್ನೊಂದ್ ಬೀಜ ಗಡ್ಡೆ ಕೆಡಲ್ಲ, ಅದರಲ್ಲಿ ಸಮಸ್ಯೆ ಐತಿ. ನಾವೇನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಜವರಿ ಬೀಜ ಹಾಕಿಬಿಡ್ತೀವಿ ನಾವು. ಜವರಿ ಬೀಜ ಹಾಕಿರೋದ್ರಿಂದ ಗಟ್ಟಿ ಇರೋದ್ರಿಂದ ಏನಾಗ್ತಿಲ್ಲ. ಈಗ ಎಷ್ಟೋ ರೈತರು ನಮ್ಗೆ ಹೇಳ್ತಾರೆ, ನಿಮ್ ಕಡೆ ಎಲ್ಲ ಎರ್ಲಕಟ್ಟೆ ಸುತ್ತಮುತ್ತಲ ಈ ಕಡೆ ಹಳ್ಳಿಯಲ್ಲಿ ಈರುಳ್ಳಿ ತಗೊಂಡೋಗಿ ನಾವು ಪ್ಯಾಕೆಟ್ ಗಟ್ಟಲೆ ಇಟ್ಟರೆ ವರ್ಷ ತನಕ ಮನೆಯಲ್ಲಿ ಇಡಬಹುದು, ಸಾಕಷ್ಟು ಗುಣಮಟ್ಟ ಇರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಹೆಚ್ಚು ರಾಸಾಯನಿಕ ಗೊಬ್ಬರ ಹಾಕಲ್ಲ, ಯಾವುದು ಅಷ್ಟೊಂದು ಔಷಧಿಗಳು ಬಳಸಲ್ಲ. ಬಳಸಲ್ರಿ, ಈಗ ನನ್ ಗಡ್ಡೆ ಐತಲ್ರಿ, ಹಿಂದಿನ ವರ್ಷದ ಗಡ್ಡೆ ಈ ಮನೆ ಖಾಲಿ ಆಯ್ತು ನಂದಿನ, ಇವತ್ತು ಒಂದ್ ಗಡ್ಡೆ ಕೆಟ್ಟಲ್ಲ ಅದು, ಮಣ್ಣು ಮಾತ್ರ ಖಾಲಿ ಆಗೋದ್ರಿಂದ 2 ಕೆಜಿ ಈರುಳ್ಳಿ ತಂದಿನಿ ನಾನು. ಯಾಕಂದ್ರೆ ನಾನು ರಾಸಾಯನಿಕ ಗೊಬ್ಬರ ಹಾಕಲ್ಲ, ಕೊಟ್ಟಿಗೆ ಗೊಬ್ಬರ ಇರೋದ್ರೆ ಅದು ಗಡ್ಡಿ ಗಟ್ಟಿ ಬರ್ತದ. ಈಗ ರೇಟ್ ನಿಮ್ಗೆ ಯಾವಾಗಾದ್ರೂ ಲಾಸ್ ಆಗಿದೆಯಾ ವರ್ಷ ಆದ್ರೂ? ಲಾಸ್ ಅಂತ ಹೇಳ್ರೆ ಅದರಿಂದ ಮಂಟೇನ ನಾಳೆ ಹೋಗೈತಿ, ಆದ್ರೆ ಬಿಡ್ತೀವಲ್ಲ ನಾನು. ಈಗ ಹೋದ ವರ್ಷ ಒಂದ್ ಎಕರೆಗೆ 5-6 ಲಕ್ಷ ತಗೊಂಡ್ರು, ಜಮೀನ್ ಮಾರಿದ್ರು ಅಷ್ಟು ದುಡ್ಡು ಬರಲ್ಲ, ಅಷ್ಟೊಂದ್ ದುಡ್ಡು ತಗೊಂಡ್ವಿ ಅಂತ ಕೆಲವು ಕಡೆ ಎಲ್ಲ ರೈತರು ಹೇಳ್ತಾ ಇದ್ರು. ತಗೊಂಡಿವ್ರಿ ಇಷ್ಟು ವರ್ಷ ನಾನು 34 ವರ್ಷದಲ್ಲಿ ಒಂದೇ ವರ್ಷ ನಾನು ರೇಟ್ ತಗೊಂಡ್ರೆ, ಹೋದ ವರ್ಷ ಆಯ್ತಲ್ರಿ ಆ ವರ್ಷ ನಾನು ತಗೊಂಡೆ ಒಂದ್ ಎಕರೆಗೆ 5 ಲಕ್ಷ ರೂಪಾಯಿ ಗಟ್ಟಲೆ ತಗೊಂಡೆ. ಈಗ ಪ್ರತಿ ಒಂದು ಕ್ವಿಂಟಲ್ ಏನ್ ರೇಟ್ ಸಿಕ್ಕ ನಿಮ್ಗೆ ಇದು ಲಾಭದಾಯಕ ಆಗುತ್ತೆ? 3,000 ರೂಪಾಯಿ ಮೇಲೆ ಆದ್ರೆ ನಮ್ಗೆ ಗಿಡ ಲಾಭ. ಹೌದು, ಕ್ವಿಂಟಲ್ ಈಗ 500 ರೂಪಾಯಿ 200 ರೂಪಾಯಿ 300 ರೂಪಾಯಿ ಬಂತು ಅಂದ್ರೆ ನಿಮ್ಗೆ ಮಾಡಿದ ಗಂಟ ಆಗಲ್ಲ. ಗಂಟ ಅಂತ ಹೇಳ್ರಿ, ಅದ್ರ ಹಾಕೊಂಡೋಗಿರ ಖರ್ಚು ಆಗೋದಿಲ್ಲ ಅದು. ಖರ್ಚಾಗಲ್ಲ. ಒಟ್ಟಾರೆ ಈ ವರ್ಷ ಒಳ್ಳೆಯ ಒಂದ್ ರೇಟ್ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿ ಇದ್ದೀರಾ? ನಿರೀಕ್ಷೆ ಐತ್ರಿ, 99% ಅನಿಸಿಕೆ ಐತಿ, ರೇಟ್ ಬಂದೇ ಬರ್ತೈತೆ ಅಂತ. ಮತ್ತೆ ಶೇಂಗಾ ಅಂತಂದ್ರೆ ಎಷ್ಟು ಎಕರೆ ಬೆಳೀತೀರಾ ಇದ್ರ ಜೊತೆಗೆ? 2 ಎಕರೆಗೆ. ಈಗ ಶೇಂಗಾ ಕೃಷಿ ಅಂತಂದ್ರೆ ಈಗ ಭೂಮಿ ಎಲ್ಲ ಅದನ್ನು ಹಿಂಗಾರಿಯಲ್ಲೇ ಎಲ್ಲ ರೆಡಿ ಮಾಡ್ಕೊಳ್ತೀರಾ? ಈಗ ಮಳೆ ಬಂದ್ಮೇಲೆ ಬಿತ್ತನೆ ಮಾಡ್ತೀರಾ? ಯಾವ ತಿಂಗಳಲ್ಲಿ ಬಿತ್ತನೆ ಮಾಡ್ತೀರಾ ಅದನ್ನ? ಹೆಚ್ಚು ಕಡಿಮೆ ಒಂದ್ ವಾರ ಡಿಫ್ರೆನ್ಸ್ ರೀ, ಮಳೆ ಹಂಗಂಗ್ ಬರ್ತೈತೆ ಆ ತರ ನಾವು ಬಿತ್ತನೆ ಮಾಡ್ತೀವಿ. ಈಗ ಶೇಂಗಾ ಬೀಜ ಅಂತಂದ್ರೆ ಎಲ್ಲಿಂದ ತಂದು ಬಿತ್ತನೆ ಮಾಡ್ತೀರಾ? ನಮ್ಮ ಮನೆ ಬೀಜ ಇರ್ತೈತ್ರಿ, ಹಿಂದಿನ ವರ್ಷ ಹಾಕಿರ್ತೀವಲ್ಲ ಅದೇ ಬೀಜನ ಸ್ಟಾಕ್ ಮಾಡ್ಕೊಂಡು ಕ್ವಿಕ್ ಅಂದ್ ಬೀಜ ಮಾಡ್ಕೊಂತೀವಿ ನಾವು. ಈಗ 2 ವರ್ಷ ಮಳೆ ಜಾಸ್ತಿಯಾಗಿ ಶೇಂಗಾದ ಒಂದು ಗುಣಮಟ್ಟ ಸರಿ ಇಲ್ಲ, ಕಾಯಿ ಅಷ್ಟು ಗಟ್ಟಿ ಇಲ್ಲ ಅಂತಾರೆ, ಅಂತದ್ರಲ್ಲಿ ನೀವು ಬೀಜನ ಯಾವ ರೀತಿ ಕಾಯಿನ ಬೇರ್ಪಡಿಸ್ಕೊಂಡ್ ತಗೊಂಡ್ರ ಬೀಜಕ್ಕೆ? ನಮ್ಮದ್ ಬೀಜ ಚೆನ್ನಾಗಿಲ್ಲ ಅಂದ್ರೆ ಬೀಜ ಮಾಡಿ ಮತ್ ಮಾರ್ಕೆಟ್ನಾಗ ನಾವು ಕಾಯಿ ತಂದು ಮತ್ ಮನೇಲಿ ಹೊಡ್ಕಂತೀವಿ. 4-5 ಚೀಲ ಈ ತರ ಉಳಿಸಿಕೊಂಡ್ರೆ ಅದನ್ನ ಬೀಜ ಯಾವಾಗ ಸುಲಿತೀರ ಕಾಯಿನ? ಬೇಸಿಗೆ ದಿನದಲ್ಲಿ ನಾವು ಮುಂದಿನ ತಿಂಗಳ ಬಿತ್ತಕಪ್ಪ ಅಂದ್ರೆ ಈ ತಿಂಗಳಲ್ಲ ನಾವು ರೆಡಿ ಮಾಡ್ಕೊಂಡಿರ್ತೀವಿ. ಹೊಲ ಹೆಂಗ್ ಅದ ಮಾಡಿರ್ತೀವ ಆ ರೀತಿ ಬೀಜ ಅದ ಮಾಡ್ಕೊಂತೀವಿ ನಾವೆಲ್ಲ. ಅಂದ್ರೆ ಕೈಯಿಂದಲೇ ಸುಲ್ದು ಬಿಡ್ತೀರ? ಕೈಯಿಂದಲೇ ಸುಲಿತೀವಿ ನಾವೆಲ್ಲ. ಯಾಕೆ ಯಂತ್ರಗಳು ಮಿಷಿನ್ ಎಲ್ಲ ಅದಾವಲ್ಲ ಅದನ್ನ ಯಾಕೆ ಬಳಸಲ್ಲ ನೀವು? ಅದರಿಂದ ಯಾಕೆ ಬಳಸಲ್ಲ ಅಂದ್ರೆ ಮೂಗು ಕಡಿತೈತ್ರಿ, ಅದು ಮೂಗು ಕಡಿಯೋದ್ರಿಂದ ನಾವು ಬಿತ್ತೇವೆ ಪಕ್ಕನ ಬಿತ್ತಿದಾಗ ಏನಾಗುತ್ತೆ ಉಟ್ಟುಟ್ಟು ಸಾಯ್ತೈತ ಅದು. ಇದು ನಾವೇನ್ ಕೈಲಿಂದ ಏನ್ ಬೀಜ ಹೊಡೆದಿರ್ತೀವಲ್ಲ ಅದು ಬೀಜ ಸಸಿ ಸಾಯಲ್ಲ ಅದು. ಅಂದ್ರೆ ಆದಷ್ಟು ನಾವು ಕೈಲಿಂದಲೇ ಕಾಯಿಂದ ಕಾಳನ್ನ ಬೇರ್ಪಡಿಸ್ಬೇಕಂತ. ಹೌದ್ರಿ, ಅದೇ ಮೇನ್ ನಮಗೆ. ಈಗ ಶೇಂಗಾ ಅಂತಂದ್ರೆ ಯಾವ್ದಾಯ್ದಲ್ಲಿ ಹೆಚ್ಚಾಗಿ ನೀವು ಬಿತ್ತರೆ? ನೀವು ಕೆಲವರೆಲ್ಲ ಎಡಕುಂಟೆದ ಹಾಕಿ ಬಿಡ್ತಾರೆ, ಕೆಲವರೆಲ್ಲ ಗೋಡ್ಜೆಲ್ಗೆ ಅಂತ ಬಿತ್ತಾರೆ. ಎಲ್ಲರೂ ಬಿತ್ತದು ಎಡಕುಂಟೆದ ಹಾಕಿ ಬಿತ್ತದು. ಒಂದ್ ಎಕರೆಗೆ ಏನಿಲ್ಲ ಅಂದ್ರೆ 30-40 ಕೆಜಿ ಬಿತ್ತಾನು. ಈಗ ಬೇಸಿಗೆಯಲ್ಲಿ ಕೆಲವರೆಲ್ಲ ನೀರಾವರಿ ಗೋಡ್ಜೆಲ್ ಬಿತ್ತಾ ಇದ್ರು ಹಿಂದೆಲ್ಲ. ಅದು ಎಡಕುಂಟಿ ಹೊಡೆಯಲ್ಲ ಬ್ಯಾಸಿಗೆ ದಿನದಲ್ಲಿ, ಕಳಿನ ಇಡೀ ಕಳಿ ತೆಗಿತಾರೆ. ಈ ನಮ್ಮ ಮಳೆಗಾಲದಲ್ಲಿ ಎಡಕುಂಟಿವರೆಗೆ ಕಳಿ ತೆಗಿತೀವಿ. ಈಗ ಶೇಂಗಾಕ್ಕೆ ಈಗ ಹೆಚ್ಚಾಗಿ ಜಿಪ್ಸಂ ಬಳಸಿದ್ರೆ ಉತ್ತಮವಾದ ಒಂದು ಇಳುವರಿ ಬರುತ್ತೆ ಅಂತ ಹೇಳ್ತಾರೆ, ಊಡಿಳಿಯಕ್ಕೆಲ್ಲ ನೆಲ ಮೃದು ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಜಿಪ್ಸಂ ಬೆಳೆಸ್ತೀರ ನೀವು? ಯಾವ್ದು ಹಾಕಲ್ರಿ ನಾನು, ಪ್ರತಿ ಯಾವುದು ಜಿಪ್ಸಂ ಇಲ್ಲ, ಸರ್ಕಾರಿ ಗೊಬ್ಬರ ಬಹಳ ಕಡಿಮೆ ನಾನು ಬಳಸೋದು. ನೀವು ಯಾವ್ದೇ ಬೆಳೆ ಇಡ್ಲಿ ಸರ್ಕಾರಿ ಗೊಬ್ಬರ ಅಷ್ಟೊಂದು ಹಾಕಲ್ಲ, ಎಲ್ಲ ಕುರಿಮಂದಿ ಗೊಬ್ಬರದಲ್ಲೇ ನೀವು ಬೆಳೀತಾ ಇದ್ದೀರಿ. ಹೌದು, ಕುರಿಮಂದಿ ಗೊಬ್ಬರ ಒನ್ ಟೈಮ್ ಮಾತ್ರ ಮನ ಕೊಟ್ಟಪ್ಪ ಔಷಧಿ ಹೊಡಿತೀನಿ ನಾನು ಶೇಂಗಾ ಬೆಳೆ. ಶೇಂಗಾ ಬೆಳೆ ಮಾತ್ರ ಅಂದ್ ಬಿಟ್ಟು ಇನ್ನೊಂದ್ ಟೈಮ್ ಯಾವಾಗಲೂ ಹೊಡೆಯಲ್ಲ. ಯಾಕಂದ್ರೆ ಒಂದೊಂದು ಸಣ್ಣ ಹುಳೆ ಬರುತ್ತೈತಿ, ಜಾಡ್ ಎಣಿತೈತಿ. ಅವಾಗ ನಾನು ಇನ್ನೊಬ್ರು ನಾನು ಕರ್ಕೊಂಡು ಹೋಗಲ್ಲ, ನಾನು ಕುಂತ್ಕೊಂಡಿರ್ತೀನಿ, ನಾನು ವೀಕ್ಷಣೆ ಮಾಡ್ತೀನಿ. ನಾನು ವೀಕ್ಷಣೆ ಮಾಡಿದಾಗ ಹೋದಾಗ ಇದ್ರಾಗ ಅಗ್ರದ ಕೇಂದ್ರಕ್ಕೆ ಹೋದ್ರೆ ಒಂದ್ ಎಕರೆಗೆ ಎಷ್ಟು ಬೇಕು ಇಷ್ಟು ಬೇಕಂತಾರ ತಗೊಂಡು ಹೊಡಿಯೋದ್ನ. ಅದ್ರಲ್ಲ ನಾನು ಅವ್ರನ್ನ ಯಾರನ್ನ ಕರ್ಕೊಂಡಲ್ಲ, ನಮ್ಮನೆ ಗಂಡು ಮಕ್ಳು ನೀರ್ ಹಾಕ್ತಾರ, ನಾನು ಔಷಧಿ ಹೊಡಿತೀನಿ. ಮತ್ತೆ ಇನ್ನೊಬ್ರಿಗೆ ಕೂಲಿ ಕೊಡ್ಬೇಕಂತ ಕೂಲ ಅಲ್ರಿ, ಇವತ್ತಾಗ ನಾಳೆ ಆಗ್ಲಿ. ಈಗ ನಾವು ಒಂದೇ ದಿವಸಕ್ಕೆ ಕರ್ಕೊಂಡು ಹೋಗಿ ಹೊಡಿಯೋದ್ಕಿಂತ ನಾವು ಇನ್ನೊಂದ್ ದಿವಸ ಮಾಡೋಣ, ನಮ್ಮ ಆರೋಗ್ಯನ ಚೆನ್ನಾಗಿರ್ತೈತಿ, ನಮ್ಮ ಮಲನ ನೋಡ್ಕೊಂಡ್ ಹಾಕೈತಿ, ದುಡ್ಡು ದುಡ್ಡು ನಮ್ಮ ಹತ್ರ ದುಡ್ಡು ಇಲ್ರಿ, ವಿಚಾರ ಹೇಳೋದು 100 ರೂಪಾಯಿ ಐತೆ ಅಂದ್ರೆ ಅದೇ 100 ರೂಪಾಯಿ ಕೊಟ್ಟು ಅವ್ನಿಗೆ ಕೊಟ್ಟು ನಾವು ಕುಂತ್ಕಂದ್ರೆ ಮುಂದೆ ಶಾಂತಿಗೆ ಬೇಕಲ್ಲ ನಮಗೆ, ಆದಾಯ ಅನ್ನೋದು. ಇನ್ನೊಬ್ಬನ ಹತ್ರ ಯಾಕೆ ಹೋಗ್ಬೇಕು? ನಾವು ಗಂಡಿಂದ ಮಡಿಕೆ ನಾವು ಅದನ್ನು ಶಾಂತಿ ಮಾಡ್ಕೊಂಡು ಊಟ ಮಾಡ್ಬೋದಲ್ಲ ನಾವು. ಈ ತರ ಈಗ ಶೇಂಗಾ ಬೆಳೆಯಲ್ಲಿ ಎಷ್ಟಲ್ಲ ನೀವು ಒಳ ಬೇಸಾಯ ಅಂತಂದ್ರೆ ಎದಕೊಂಡೆ ಹೊಡಿತೀರಿ? ಅದು ನೋಡ್ರಿ, ಹುಲ್ಲಿದ್ದಂಗ ಹುಲ್ಲು ಹೆಚ್ಚಿಗಿತ್ತ ಅಂದ್ರೆ 3 ಅಟ್ಟಲ್ 4 ಅಟ್ಟು ಹೊಡಿತೀವಿ, ಕಡಿಮೆ ಅಂದ್ರೆ 3 ಅಟ್ಟು ಹೊಡಿತೀನಿ ನಾನು. ಈಗ ಕಳೆಗಳನ್ನ ಒಂದ್ 2 ಬಾರಿ ಅಂತ ತೆಗಿಸ್ತೀರಾ ನೀವು? 2 ಬಾರಿ ಅಲ್ರಿ, ಸುಮ್ ನಾನು ಹೊಲ್ದಾಗಿದ್ದ ಸುಮ್ ತೆಗಿತಾನೆ ಇರ್ತೀನಿ ನಾನು. ನಾನು 1 ಅಟ್ಟು 2 ಅಟ್ಟು ಪ್ರಶ್ನೆ ಬರಲ್ರಿ ನನಗೆ, ಎಲ್ಲಿ ಉಳ್ಕಂತ ಅಲ್ಲಿ ಸುಮ್ಮನೆ ತಕ್ಕಂತ ಕುಂತ್ಕೊಂಡ್ಬಿಡೋದು. ಜಮೀನಲ್ಲಿ ಕಳೆ ಗಿಡಗಳು ಇರಬಾರ್ದು? ಇರಂಗಿಲ್ಲ, ಹೊಲ್ದಾಗ ಹೋದ್ನ ಗಾಡಿ ತಗೊಂಡ್ ಹೋದ್ನ ತೆಗಿಯೋದ, ಮತ್ತೆ ಸಾಕಾತ ಮನೆಗೆ ಬರೋದ, ಮತ್ತೆ ಊಟ ಅಡ್ಡಾಡೋದ, ಮತ್ತೆ ಹೋದ ಮತ್ತೆ ತೆಗಿಯೋದು ನಾನು. ಒಟ್ಟಾರೆ ಶೇಂಗಾ ಬೆಳೆ ಚೆನ್ನಾಗಿದೆ? ಬಹಳ ಚೆನ್ನಾಗೈತೆ ಅಣ್ಣ. ಪ್ರತಿ ವರ್ಷ ಶೇಂಗಾ ಬೆಳಿದ್ರಲ್ಲಿ ಎಷ್ಟು ಇಳುವರಿ ತಗೊಳ್ತೀರ ಒಂದ್ ಎಕರೆಗೆ? ಅದು ನೋಡ್ರಿ, ನಾನು ಒಂದ್ ಸೇರ್ಗೆ ಒಂದ್ ಚೀಲ ಬೆಳೆದೀನಿ ನಾನು. 6 ಡಬ್ಬ ಬೆಳೆದೀನಿ. ಹೌದು, ಫೇಮಸ್ ಮತ್ತೆ ಅದು. ಈಗ ಅಷ್ಟೊಂದು ಇಳುವರಿ ತಗೊಳ್ಬೇಕಂತಂದ್ರೆ ಅಲ್ಲಿ ಏನ್ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತೀರ? ಬದಲಾವಣೆ ಏನ್ ಹೇಳ್ರಿ, ಆ ತರ ಹೊಲ ತಾಕತ್ ಮಾಡ್ತೀನಿ ನಾನು, ತಾಕತ್ ಮಾಡ್ತೀನಿ. ಒಂದೊಟ್ಟು ಕಂಟಿಮೀಟರ್ ಹೊಡಿತೀನಿ, ಒಂದೊಟ್ಟು ಬಡ್ರ ಮಾಡಿಸ್ತೀನಿ, 3-4 ಅಟ್ಟು ಕುಂಟಿ ಬಡಿಸ್ತೀನಿ, ಟ್ರ್ಯಾಕ್ಟರ್ ಕುಂಟಿನಿ. ಈಗ ನೀವು ಟ್ರ್ಯಾಕ್ಟರ್ ಬೇಸಾಯ ಮಾಡೋದಕ್ಕಿನ ಇನ್ನೂ ಖರ್ಚು ಉಳಿಸ್ಬೋದಲ್ಲ ಸ್ವಂತ ಎತ್ತುಗಳನ್ನ ಕಟ್ಟಿಕೊಂಡು. ಅದೊಂದೇ ನನ್ನ ತಪ್ಪಾಗಿರೋದು, ನನ್ನ ಒಂದು ವೃತ್ತಿ ಒಳಗೆ ನಾನು ಹೇಳೋದು, ಟ್ರ್ಯಾಕ್ಟ್ರಿ ಕೂಡ ಬದ್ಲಾನ ಒಂದ್ ಜೊತೆ ಎತ್ತುಗಳು ಬರ್ತಾನೆ ನನಗೆ, ಅಷ್ಟು ಖರ್ಚು ಮಾಡ್ತೀನಿ ನಾನು. ಅಷ್ಟು ಮಾಡ್ಬೋದಾಯ್ತು, ಆದ್ರೂ ಮನೆ ಮಾಡಿರಲಿಲ್ಲ, ಟ್ರ್ಯಾಕ್ಟ್ರಿ ಕೆಲಸ ಮಾಡ್ತೀನಿ, 2 ಕುಂಟಿ ಮಾತ್ರ ಅಲ್ಲೇ ಬಾಡಿಗೆ ತಗೊಂತೀನಿ. ಅಂದ್ರೆ ಎಲ್ಲ ಒಂದ್ ಕಡೆ ನಿಮ್ಗೆ ಎತ್ತುಗಳು ಸಾಕಾಣಿಕೆ ಮಾಡ್ಬೇಕು, ಎತ್ತಿನ ಬೇಸಾಯ ಮಾಡ್ಬೇಕು ಅಂತ ಆಸಕ್ತಿ ಇದೆ, ಆದ್ರೆ ಎಲ್ಲ ಒಂದ್ ಕಡೆ ನಾವು ಒಬ್ಬಂಟಿಗರಾಗೋದ್ರಿಂದ ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಕ್ಕಾಗಲ್ಲ ಅಂತ ನಿಮ್ ಅನ್ಸಿಕೆ? ಹೌದ್ರಿ, ಹೌದು, ನಿಭಾಯಿಸಕ್ ಆಗ್ಲದಕ್ಕಾಗಿ ನಾನು ಬೇಸಾಯ ಮಾಡ್ತಾ ಇಲ್ಲ. ಇಲ್ಲದನ್ನ ಇವತ್ತ ನನ್ನ ಮಗ ಬಂದ್ರು ಮಾಡಂತ ಶಕ್ತಿ ದೇವ್ರು ಕೊಟ್ಟ, ನೀವತ್ತು ಮಾಡ್ಬೇಕಂತಲ್ಲ ಐತಿ. ಈಗ ಮನೆಗೆ ಹಾಲು ಮೊಸರೆಲ್ಲ ಬೇಕಾಗುತ್ತೆ, ಹಸುಗಳನ್ನಾದ್ರೂ 1-2 ಸಾಕಾಣಿಕೆ ಮಾಡ್ಕೊಂಡಿಲ್ವಾ? ಇಲ್ರಿ, ಮಾಡಿಲ್ಲ ನಾನು. ಒಟ್ಟಾರೆ ಕೃಷಿ ಕೆಲಸಗಳೆಲ್ಲ ಮಾಡ್ಕೊಂಡು? ಕೃಷಿ ಕೆಲಸ ಮಾತ್ರ ಐತಲ್ಲ, ಯಾರಿಗೂ ಬಿಟ್ಕೊಡಲ್ಲ ನಾನು, ನಾವು ಬ್ಲರ್ ಗಂಡಿ ಅಂತಾನೆ ಕೆಲಸ ನಮ್ಮ. ಈಗ ಊಟಕ್ಕೆ ಜೋಳ ಬೇಕು, ಅದೆಲ್ಲ ರಾಗಿ ಇದನ್ನೆಲ್ಲ ಎಲ್ಲಿಂದ ಕೊಂಡ್ಕೊಂಡ್ಬರ್ತೀರಾ ನೀವು? ಏನ್ರಿ, ಒಂದು 50 ಕೆಜಿ ಆದ್ರೂ 1 ವರ್ಷ ಹಾಕೋದು. ಈಗ ನಮ್ಮ ಮಕ್ಕಳು ನಮ್ಮ ಮಗು ಕೊಟ್ಟಿವಲ್ಲ, ಅವ್ರು ಭತ್ತ ಹಾಕ್ತಾರೆ, ಅವರೆಲ್ಲ ಅಕ್ಕಿ ತಂದಾಕಿ ಹೋಗ್ಬಿಡ್ತಾರೆ, ಒಂದು 50 ಕೆಜಿ ಜೋಳ ಆಗ್ಬಿಟ್ರೆ ಆಗ್ಬೋದು ಸಾಕು. ಒಟ್ಟಾರೆ ಒಂದು 2 ಎಕರೆ ಒಳಗಡೆ ಶೇಂಗಾ ಹಾಕಿದ್ವಿ ಅಂತ ಹೇಳಿದ್ರಲ್ಲ, ಎಷ್ಟು ಚೀಲ ಆಗ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ರೆ ಈ ವರ್ಷ? ಕಡಿಮೆ ಅಂದ್ರೂ 60-65 ಚೀಲ ಆಗತ್ತೆ. ಅಂದ್ರೆ ಒಳ್ಳೆಯ ಉತ್ತಮವಾದ ಒಂದು ಮಳೆಗಾಲ ಆಯ್ತು. ಆಯ್ತು, ಈಗ ಆಲ್ರೆಡಿ ಮಳೆ ಬಂತಂದ್ರೆ ಒಂದು 60 ಚೀಲ ಶೇಂಗಾ ಬೆಳಿತೀನಿ. ಈ ಶೇಂಗಾ ಬೆಳೆಗೆ ಯಾವ ಟೈಮ್ನಲ್ಲಿ ಒಳ್ಳೆಯ ಒಂದು ಮಳೆ ಬೇಕಾಗುತ್ತೆ? ಏನು ಊಡಿಳ ಟೈಮಲ್ಲಿ ಬೇಕಾಗುತ್ತೆ? ಊಡಿಳ ಟೈಮಿಗೆ ಬೇಕು, ಮತ್ತೆ ನಾವು ಊಡಿಳ ಟೈಮಿಗೆ ಬೇಕು, ಮತ್ತೆ ಕಿತ್ಕಂತೀವಲ್ರಿ, ಮೇನ್ ಅವ ಬೇಕು ನಮಗೆ ಫಸ್ಟ್. ಈಗ ಶೇಂಗಾ ಕಟಾವು ಬಂದಾಗ ಮಳೆ ಇರಲಿಲ್ಲ, ಹಸಿ ಇರಲಿಲ್ಲ ಅಂತಂದ್ರೆ ಯಾವ ರೀತಿ ಕಟಾವು ಮಾಡ್ತೀರ ಮತ್ತೆ ನೀವು? ಕುರುಪ ಹಾಕ್ಯಂದ ಬ್ಯಾಸಯ್ಯ ಮತ್ತೆ ಎಬ್ಸ್ತಾವನ್ನೆಲ್ಲ ಮ್ಯಾಕ್ ಇಂದ ನಾವು ಆರಿಸ್ಕೊಳೋದು, ಮುಂದೆ ಅವ್ನು ಹೊಡಿತಿರ್ತಾನೆ. ಒಟ್ಟಾರೆ ಅಜಯ್ ಅವ್ರ, ಈ ಕೃಷಿ ಬದುಕು ಏನನ್ಸುತ್ತೆ ನಿಮಗೆ? ಕೃಷಿ ಬಗ್ಗೆ ಐತಲ್ರಿ, ಇವತ್ ಮಾಡ್ರಿ ಮಾತ್ರ ಕೃಷಿ ಇಲ್ಲದ್ರ ಇಲ್ಲದು. ನಾವು ಎಲ್ಲೇ ಬಿತ್ತಿದ್ವಿ, ಎಲ್ಲೇ ಬೆಳೆದ್ವಿ, ಎಲ್ಲೇ ಓದಿವಿ, ಎಲ್ಲೇ ಮಾಡಿದ್ವಿ ಅಂದ್ರೆ ಆಗಲ್ಲ. ನಾವು ಬಂಡವಾಳ ಹಾಕಿದ ಮೂಲಕ ಅದು ಒಂದು ಜವಾಬ್ದಾರಿ ಇದ್ರೂ ಮಾಡ್ಕೊಳಕ್ಕದು ಮಾಡ್ಬಾರ್ದು. ನಾವು ಒಳ್ಳೆ ಆಸಕ್ತಿ ಇರಬೇಕು. ಈಗ ನಿಮ್ಮನೆಯಲ್ಲಿ ನಿಮಗೆ ಎಷ್ಟು ಸಹಕಾರ ಕೊಡ್ತಾರ ನಿಮ್ಮ ಮನೆಯವರು, ಹಂಗೆಲ್ಲ ಹೆಣ್ಮಕ್ಳು ಸಹಕಾರ ಕೊಡ್ಬೇಕು ಕೃಷಿಗೆ. ಹಂಗಾದ್ರೆ ಕೃಷಿಯಲ್ಲಿ ಒಂದು ಸಾಧನೆ ಮಾಡ್ಬೋದಲ್ವಾ? ಹ್ಞೂನ್ರಿ, ಬರೀ ಗಣ ಮಗ ಏನ್ ಮಾಡ್ತಾನ ಆತ, ಹೊಲ ಬೀಳ್ಬಿಡೋದು ಇಲ್ಲ ಹುಲ್ಲು ಬೆಳೆಯೋದು, ಆ ರೀತಿ ಆಗ್ತೈತೆ ಎಲ್ಲ. ಕೃಷಿ ಕಾರ್ಮಿಕರಿಗೆ ಕೊಟ್ಟು ದುಡ್ಡು ಸಾಲಗಾರರಾಗೋದು, ಈ ಪದ್ಧತಿ ಈ ರೀತಿ ಆಗ್ಬಿಡುತ್ತೆ. ಆಕತನ ನಡೀತೈತಿ ಇವತ್ತು, ಬೇರೆ ಕಡೆ ಎಲ್ಲ ಇದ ಜಾಸ್ತಿ. ಇವತ್ತು ಆಸ್ತಿ ಯಾಕೆ ಮಾಡ್ತಾರಂದ್ರೆ ಅದೇ ಕಾರಣ. ಇವತ್ತು ಎಷ್ಟೇ ಬೆಳೆಯಲ್ಲಿ ಅಲ್ಪ ಸ್ವಲ್ಪ ನಾವು ಉಳಿತಾಯ ಮಾಡಬಹುದು, ಎಲ್ಲ ಕೈಮಿಟ್ಟು ಮಾಡಿದ್ರೆ ಉಳಿತಾಯ ಮಾಡ್ತೀವಲ್ರಿ. ಈಗ ಉಳಿತಾಯ ಮಾಡ್ತೀವಿ, 99% ನಾನು ಉಳಿತಾಯ ಅಂದಿರೋದು ಇವತ್ತು. ಒಳ್ಳೇದು ಅಜಯ್ ಅವರೇ, ಇಲ್ಲ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಈರುಳ್ಳಿ ಮತ್ತು ಶೇಂಗಾ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಈರುಳ್ಳಿ ಮತ್ತು ಶೇಂಗಾ ಕೃಷಿಯ ಅನುಭವಗಳನ್ನು ಕುರಿತು ದಾವಣಗೆರೆ ಜಿಲ್ಲೆ ಯರ್ಲಕಟ್ಟೆ ಗ್ರಾಮದ ಕೃಷಿಕ ಎಸ್ಎಚ್ ಅಜಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಇನ್ನು ಇದೀಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿಯನ್ನು ಇದೀಗ ನೋಡೋಣ. ಕೊಟ್ಟೂರು ಮಾರುಕಟ್ಟೆಯ ವರದಿ ಇಂತಿದೆ. ಕಡಲೆಕಾಳು ಆವರೇಜ್ ಇಡೀ ಕ್ವಿಂಟಾಲ್ಗೆ ಕನಿಷ್ಠ 5,580, ಗರಿಷ್ಠ 6,050. ಹುರುಳಿಕಾಳು 2,835, ಗರಿಷ್ಠ 2,835. ಜೋಳ, ಹೈಬ್ರಿಡ್ ಜೋಳ 1,485, ಗರಿಷ್ಠ 1,756. ರಾಗಿ ಹೈಬ್ರಿಡ್ 1,861, ಕನಿಷ್ಠ ಗರಿಷ್ಠ 1,982. ಇನ್ನು ಚಿತ್ರದುರ್ಗ ಮಾರುಕಟ್ಟೆಯ ದೈನಂದಿನ ವರದಿ ಇಂತಿದೆ. ಕಡಲೆಕಾಳು ಆವರೇಜ್ ಕನಿಷ್ಠ 4699, ಗರಿಷ್ಠ 5301. ಹೆಸರುಕಾಳು ಮಧ್ಯಮ 7052, ಗರಿಷ್ಠ 7052. ನೆಲಗಡಲೆ ನಾಟಿ 2809, ಗರಿಷ್ಠ 5379. ಮೆಕ್ಕೆಜೋಳ 1806, ಗರಿಷ್ಠ 1806. ಸೂರ್ಯಕಾಂತಿ ಸ್ಥಳೀಯ 6169, ಗರಿಷ್ಠ 6589. ಇನ್ನು ಚಳ್ಳಕೆರೆ ಮಾರುಕಟ್ಟೆಯ ವರದಿ, ನೆಲಗಡಲೆ ಶೇಂಗಾ ಗೆಜ್ಜೆ 4069, ಗರಿಷ್ಠ 6519. ಇನ್ನು ದಾವಣಗೆರೆ ಮಾರುಕಟ್ಟೆ ದೈನಂದಿನ ವರದಿ ಇಂತಿದೆ. ಸೇಬು 7000, ಗರಿಷ್ಠ 9000. ಬುದುಗುಂಬಳಕಾಯಿ 800, ಗರಿಷ್ಠ 1000. ಬಾಳೆಹಣ್ಣು ಏಲಕ್ಕಿ ಬಾಳೆ 1000, 1800. ಬಾಳೆಹಣ್ಣು ಪಚ್ಚಬಾಳೆ 1000, 1000. ಹುರುಳಿಕಾಯಿ ಬೀನ್ಸ್ ಬೋಲ್ 1800, 2000. ಬೀಟ್ರೂಟ್ 1400, 1800. ಹಾಗಲಕಾಯಿ 600, 1000. ಸೋರೆಕಾಯಿ 600, 1000. ಬದನೆಕಾಯಿ 800, 1200. ಗೋರಿಕಾಯಿ 1200, 1600 ಗರಿಷ್ಠ. ಎಲೆಕೋಸು 300, ಗರಿಷ್ಠ 500. ದಪ್ಪ ಮೆಣಸಿನಕಾಯಿ 2000, 2500. ಕ್ಯಾರೆಟ್ 2000, 2500. ಹೂಕೋಸು 800, 1000. ಸಪೋಟ 1000, 1800. ತೆಂಗಿನಕಾಯಿ 1000ಕ್ಕೆ 9500, 9500 ಗರಿಷ್ಠ. ನುಗ್ಗೆಕಾಯಿ 3000, 3500. ಬೆಳ್ಳುಳ್ಳಿ 3300, 3600. ದ್ರಾಕ್ಷಿ 2500, ಗರಿಷ್ಠ 2500. ಅವರೆಕಾಯಿ 2000, 2500. ಹಸಿಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ 1000, 1200. ಕರಬೂಜ 1300, ಗರಿಷ್ಠ 1300. ನವಿಲುಕೋಸು 1000, 1400. ಬೆಂಡೆಕಾಯಿ 1200, 1400. ನಿಂಬೆಹಣ್ಣು 1000, 1000 ಗರಿಷ್ಠ. ಮಾವಿನ ಹಣ್ಣು 1200, ಗರಿಷ್ಠ 1200. ಮೋಸಂಬಿ 2000, 2500. ಈರುಳ್ಳಿ 200, 1500. ಕಿತ್ತಳೆ 2000, 2500 ಗರಿಷ್ಠ. ಭತ್ತ ಸಾಧಾರಣ 1810, 1900. ಪಪ್ಪಾಯಿ 1200, 2000. ಅನಾನಸ್ 1200, 2000. ದಾಳಿಂಬೆ 1400, 2000. ಆಲೂಗಡ್ಡೆ 1400, 1600. ಮೂಲಂಗಿ 1600, 2000. ಹೀರೆಕಾಯಿ 1800, 2000. ಸೀಮೆ ಬದನೆಕಾಯಿ 1200, 1600. ಸುವರ್ಣಗಡ್ಡೆ 1800, 2000. ತೊಂಡೆಕಾಯಿ 1800, 2000. ಟೊಮ್ಯಾಟೊ 500, ಗರಿಷ್ಠ 800. ಕಲ್ಲಂಗಡಿ 1200, 1200 ಗರಿಷ್ಠ. ಇನ್ನು ಬಳ್ಳಾರಿ ಮಾರುಕಟ್ಟೆಯ ದೈನಂದಿನ ವರದಿ ಇಂತಿದೆ. ಸಜ್ಜೆ ಹೈಬ್ರಿಡ್ 1567, ಗರಿಷ್ಠ 1745. ನೆಲಗಡಲೆ ಶೇಂಗಾ 3851, ಗರಿಷ್ಠ 6789. ಜೋಳ ಸ್ಥಳೀಯ 1432, 2106 ಗರಿಷ್ಠ. ನವಣೆ 2749, ಗರಿಷ್ಠ 2756. ಸೂರ್ಯಕಾಂತಿ ಸೂರ್ಯಪಾನ 5650, ಗರಿಷ್ಠ 6990. ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿ ಕೇಳಿದಿರಿ. ಇದೀಗ ಒಂದು ಜನಪದ ಗೀತೆಯನ್ನು ಕೇಳಿಬರೋಣ. ಏನು ಮಾಡಣ ನಾವು ಏನು ಮಾಡಣ ಏ ನೀನೆ ಹೇಳೆ ಮಲ್ಲಿ ನಾವು ಏನು ಮಾಡಣ ಏನು ಮಾಡಣ ನಾವು ಏನು ಮಾಡಣ